ಅವಾರ್ಡ್ ಮಾಡಲಾಗುವುದು. ಅದು ಸಾಮಾನ್ಯ ಡಿಗ್ರಿ ಅಷ್ಟೇ ಮಹತ್ವ ಪಡೆದುಕೊಂಡಿರುತ್ತದೆ. ಪ್ರಕರಣ ರಾಜೀಯಾದಲ್ಲಿ 100% ನ್ಯಾಯಾಲಯ ಶುಲ್ಕವನ್ನು ಹಿಂದಿರುಗಿಸಲಾಗುವುದು. ಲೋಕ್ ಅದಾಲತ್ ಅವಾರ್ಡ್ ವಿರುದ್ದ ಮೇಲ್ಮನವಿಗೆ ಅವಕಾಶವಿರುವುದಿಲ್ಲ. ರಾಷ್ಟೀಯ ಲೋಕ್ ಅದಾಲತ್ನಲ್ಲಿ ತೆಗೆದುಕೊಳ್ಳುವ ಪ್ರಕರಣಗಳನ್ನು ಎರಡು ವಿಧವಾಗಿ ವಿಂಗಡಿಸಲಾಗಿದೆ. ಒಂದು ವ್ಯಾಜ್ಯಪೂರ್ವ ಪ್ರಕರಣಗಳು, ಮತ್ತೊಂದು ನ್ಯಾಯಾಲಯಗಳಲ್ಲಿ ವಿಚಾರಣೆಗಾಗಿ ಬಾಕಿ ಇರುವ ಪ್ರಕರಣಗಳು. ವ್ಯಾಜ್ಯಪೂರ್ವ ಪ್ರಕರಣಗಳೆಂದರೆ ಚೆಕ್ ಬೌನ್ಸ್ ಪ್ರಕರಣಗಳು, ಬ್ಯಾಂಕ್ ಸಾಲ ವಸೂಲಾತಿ ಪ್ರಕರಣಗಳು, ಕಾರ್ಮಿಕ ವಿವಾದಗಳು, ವಿದ್ಯುತ್ ಹಾಗೂ ನೀರಿನ ಶುಲ್ಕಗಳ ಪ್ರಕರಣಗಳು, ರಾಜಿ ಮಾಡಿಕೊಳ್ಳಲು ಬರಲಾರದ ಪ್ರಕರಣಗಳನ್ನು ಹೊರತುಪಡಿಸಿ ಕ್ರಿಮಿನಲ್ ರಾಜಿಯಾಗಬಹುದಾದ ಪ್ರಕರಣಗಳು, ಎಲ್ಲ ತರಹದ ಸಿವಿಲ್ ದಾವೆಗಳು. ಎರಡನೆಯದಾಗಿ, ಈಗಾಗಲೇ ನ್ಯಾಯಾಲಯಗಳಲ್ಲಿ ವಿಚಾರಣೆಗೆ ಬಾಕಿ ಇರುವ ಪ್ರಕರಣಗಳೆಂದರೆ ಚೆಕ್ ಬೌನ್ಸ್ ಪ್ರಕರಣಗಳು, ಬ್ಯಾಂಕ್ ಸಾಲ ವಸೂಲಾತಿ ಪ್ರಕರಣಗಳು, ಕಾರ್ಮಿಕ ವಿವಾದಗಳು, ವಿದ್ಯುತ್ ಹಾಗೂ ನೀರಿನ ಶುಲ್ಕಗಳ ಪ್ರಕರಣಗಳು, ರಾಜಿ ಮಾಡಿಕೊಳ್ಳಲು ಬರಲಾರದ ಪ್ರಕರಣಗಳನ್ನು ಹೊರತುಪಡಿಸಿ ಕ್ರಿಮಿನಲ್ ರಾಜಿಯಾಗಬಹುದಾದ ಪ್ರಕರಣಗಳು, ಮೋಟಾರು ವಾಹನ ಅಪಘಾತ ಪರಿಹಾರ ಕೋರಿರುವ ಪ್ರಕರಣಗಳು, ವೈವಾಹಿಕ ವಿವಾದಗಳು, ವಿಚ್ಛೇದನ ಹೊರತುಪಡಿಸಿ ಎಲ್ಲಾ ಸಿವಿಲ್ ದಾವೆಗಳು. ಆದ್ದರಿಂದ ರಾಷ್ಟೀಯ ಲೋಕ್ ಅದಾಲತ್ನಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಕ್ಷಿದಾರರು, ವಕೀಲರು, ಬ್ಯಾಂಕ್ ಅಧಿಕಾರಿಗಳು ಮತ್ತು ನೌಕರರು ಭಾಗವಹಿಸಿ ಹೆಚ್ಚಿನ ಪ್ರಕರಣಗಳನ್ನು ರಾಜಿ ಸಂಧಾನದ ಮೂಲಕ ಇತ್ಯರ್ಥಪಡಿಸಿಕೊಂಡು ರಾಷ್ಟೀಯ ಲೋಕ್ ಅದಾಲತ್ನ ಲಾಭ ಪಡೆದುಕೊಳ್ಳುವಂತೆ ಹಾಗೂ ಇಂದು ರಾಜಿ ಸಂಧಾನದ ಮೂಲಕ ಇತ್ಯರ್ಥವಾದ ವ್ಯಾಜ್ಯ ನಾಳೆಯ ಸುಂದರ ಹಾಗೂ ಸಾಮರಸ್ಯದ ಜೀವನಕ್ಕೆ ನಾಂದಿಯಾಗಲಿದೆ ಎಂದು ತಿಳಿಸುತ್ತಾ ಈ ಸುವರ್ಣ ಅವಕಾಶವನ್ನು ಬಳಸಿಕೊಳ್ಳುವಂತೆ ಎಲ್ಲಾ ಸಾರ್ವಜನಿಕರಿಗೆ ಕೋರುತ್ತೇನೆ. ಆತ್ಮೀಯ ರೈತ ಬಾಂಧವರೇ, ಅಧಿಕ ಇಳುವರಿಗೆ ಎಲ್ಲ ಬೆಳೆಗಳಿಗೆ, ಎಲ್ಲ ಮಣ್ಣಿಗೆ, ಎಲ್ಲ ಹಂಗಾಮಿಗೆ ಬಳಸಿ ಫ್ಯಾಕ್ಟ್ ರಸಗೊಬ್ಬರಗಳು, ಫ್ಯಾಕ್ಟ್ ಟಂಪಾಸ್ 20-20-013, ಫ್ಯಾಕ್ಟ್ ಅಮೋನಿಯಂ ಸಲ್ಫೇಟ್ ಹಾಗೂ ಫ್ಯಾಕ್ಟ್ ಆರ್ಗ್ಯಾನಿಕ್ ಗೊಬ್ಬರಗಳನ್ನೇ ಅಧಿಕ ಇಳುವರಿಗಾಗಿ ಬಳಸಿ. ಉತ್ಕೃಷ್ಟತೆ, ಗುಣಮಟ್ಟಕ್ಕೆ ಇನ್ನೊಂದು ಹೆಸರೇ ಭಾರತ ಸರ್ಕಾರದ ಉದ್ಯಮ ಫ್ಯಾಕ್ಟ್ ಸಂಸ್ಥೆಯ ಗೊಬ್ಬರಗಳು. ಜೋಡಿ ಆನೆ ಗುರುತಿನ ಫ್ಯಾಕ್ಟ್ ಟಂಪಾಸ್ 20-20-013, ಫ್ಯಾಕ್ಟ್ ಅಮೋನಿಯಂ ಸಲ್ಫೇಟ್ ಹಾಗೂ ಫ್ಯಾಕ್ಟ್ ಆರ್ಗ್ಯಾನಿಕ್ ಗೊಬ್ಬರಗಳನ್ನೇ ಬಳಸಿ. ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಯೋಜನೆಯಡಿಯಲ್ಲಿ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳಲ್ಲಿ ದೊರೆಯುವ ಸೌಲಭ್ಯಗಳು, ಹದಿಹರೆಯದವರಿಗೆ ಆಪ್ತ ಸಮಾಲೋಚನೆ ಮತ್ತು ಸಾರ್ವಜನಿಕರಿಗೆ ಯೋಗ ಶಿಕ್ಷಣ ಶಿಬಿರಗಳು, ಕುಟುಂಬ ಯೋಜನೆ ಕಾರ್ಯಕ್ರಮದಡಿಯಲ್ಲಿ ಅರ್ಹ ದಂಪತಿಗಳಿಗೆ ತಾತ್ಕಾಲಿಕ ಮತ್ತು ಶಾಶ್ವತ ಗರ್ಭನಿರೋಧಕ ವಿಧಾನಗಳ ಸೇವೆ ನಿಗದಿತ ಸಮಯದಲ್ಲಿ ಉಚಿತ, ಕಣ್ಣು, ಕಿವಿ, ಮೂಗು, ಗಂಟಲು ಮತ್ತು ಬಾಯಿ ಸಂಬಂಧಿ ರೋಗಗಳಿಗೆ ತಪಾಸಣೆ, ತುರ್ತು ಸಂದರ್ಭದಲ್ಲಿ ಪ್ರಥಮ ಚಿಕಿತ್ಸೆ ಮತ್ತು ಅವಶ್ಯವಿದ್ದರೆ ಹೆಚ್ಚಿನ ಚಿಕಿತ್ಸೆಗಾಗಿ ಮೇಲ್ಮಟ್ಟದ ಆಸ್ಪತ್ರೆಗೆ ಕಳಿಸಲಾಗುವುದು. ಹೆಚ್ಚಿನ ಮಾಹಿತಿಗೆ ಉಚಿತ ಆರೋಗ್ಯ ಸಹಾಯವಾಣಿ 104ಕ್ಕೆ ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಪ್ರಕಟಣೆ. ರಾಮಕೃಷ್ಣ ಅವರೇ ಹೇಳಿ, ಎಸ್ಟಿಮೇಟ್ ಓಕೆ, ಆದ್ರೆ ಸಿಮೆಂಟ್ ಅಲ್ಟ್ರಾಟೆಕ್ಗೆ ಯಾಕೆ ಕಡಿಮೆ ಬೆಲೆದು ನಡೆಯುವುದಿಲ್ವಾ? ಓ, ನಡೆಯುತ್ತಲ್ಲ, ಆದ್ರೆ ಎಷ್ಟು ದಿನ? ಯಾವುದೇ ಗ್ಯಾರಂಟಿ ಇಲ್ಲ. ನನ್ನ ಹೆಸರು ಮತ್ತೆ ಮನೆಯ ಕೆಲಸ ನೋಡಿ, ಎರಡೂ ಹಾಳು. ಆದ್ರಿಂದ ಕಡಿಮೆ ಬೆಲೆಯ ಸಿಮೆಂಟ್ ಬಳಸೋದಂದ್ರೆ ನಮ್ಮ ತಲೆ ಮೇಲೆನೆ ಚಪ್ಪಡಿ ಕಲ್ಲು ಎತ್ತಿ ಹಾಕೋದು ತಿಳಿತು ಬಿಡಿ, ಗೊತ್ತಾಯ್ತು. ಹೌದು, ಮನೆ ಕಟ್ಟುವಾಗ ಎಲ್ಲವನ್ನೂ ಬದಲಾಯಿಸಬಹುದು, ಆದ್ರೆ ಸಿಮೆಂಟ್ ಅನ್ನು ಸರ್ವದಾ ಬದಲಾಯಿಸುವಂತಿಲ್ಲ. ಹಾಗಾಗಿ ಮನೆ ಕಟ್ಟಿಸಿ ಕೇವಲ ಅಲ್ಟ್ರಾಟೆಕ್ನಿಂದ. ಅಲ್ಟ್ರಾಟೆಕ್ ಬೈಂಡಿಂಗ್ ಪಾರ್ಟಿಕಲ್ಸ್ ಇಟ್ಟಿಗೆಯಿಂದ ಸರಳುಗಳ ತನಕ ಜೋಡಿಸಿ ನಿಮ್ಮ ಮನೆಗೆ ಅಖಂಡ ಬಲಿಷ್ಠತೆಯನ್ನು ನೀಡುತ್ತದೆ. ಅಲ್ಟ್ರಾಟೆಕ್ ಇಂಜಿನಿಯರ್ ಆಯ್ಕೆಯ ದೇಶದ ನಂಬರ್ 1 ಸಿಮೆಂಟ್. ಬಸಣ್ಣ, ಬಿರುಗಾಳಿಯಲ್ಲಿ ನಿನ್ನ ದ್ರಾಕ್ಷ ತೋಟ ಹ್ಯಾಂಗ ಇದ್ದಂಗ ಐತಿ ನೋಡು. ನಮ್ ಮುತ್ಯ ದ್ರಾಕ್ಷ ಹಂದ್ರಕ ಮಹಾವೀರ್ ಸ್ಟೀಲ್ ಬಳಸಿದ್ದ, ಬಹಳ ಗಟ್ಟಿ ಮುಟ್ಟ ಐತಿ ನೋಡು. ಅದಕ್ಕ ಎಷ್ಟು ತಲೆ ಹೋದ್ರು ಚಿಂತಿನ ಇಲ್ಲ. ದ್ರಾಕ್ಷಿ ತೋಟಕ್ಕಾಗಿ ಆಂಗಲ್ ಫ್ಲಾಟ್ ಹಾಗೂ ಚನಲ್ ನಮಗ ಬೇಕಾದ ಸೈಜ್ ನಲ್ಲಿ ಸಿಗ್ತಾವ. ಮಹಾವೀರ್ ಸ್ಟೀಲ್, ಇನ್ನೊಂದು ಮತ್ತೊಂದು ಯಾವುದು ಬೇಡ. ಯಾಕವ ನಿನ್ ಮಗಿ ಬತ್ತ ಬತ್ತ ಸಣ್ಣಗಾಗ್ತೈತೆ? ಕೂಲಿ ಕೆಲ್ಸನೂ ಮಾಡ್ಕೊಂಡು ಮಗುನು ನೋಡ್ಕೋಬೇಕಲ್ಲವ. ಕೂಡ್ಲೇ ಪೌಷ್ಟಿಕ ಆಹಾರ ಪುರಶ್ಚೇತನ ಕೇಂದ್ರಕ್ಕೆ ತಾಯಿ ಮಗಿ ಇಬ್ರು ಹೋಗಿ 14 ದಿನ ಅಲ್ಲೇ ಇದ್ರೆ ಪೌಷ್ಟಿಕ ಆಹಾರ ಕೊಡ್ತಾರೆ, ಔಷಧಕ್ ದನ್ಸಾಯನೂ ಕೊಡ್ತಾರೆ, ನಿಮಗ್ ದಿನಗೂಲಿನೂ ಸಿಗ್ತೈತೆ, ನಿಂದು ನಿನ್ ಮಗಿದು ಆರೋಗ್ಯ ಕೂಡ ಸುಧಾರಿಸ್ತೈತೆ. ಆಯ್ತವ. ರಾಜ್ಯದಲ್ಲಿ ಒಟ್ಟು 32 ಪೌಷ್ಟಿಕ ಆಹಾರ ಪುನಶ್ಚೇತನ ಕೇಂದ್ರಗಳಿವೆ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮತ್ತು ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಪ್ರಕಟಣೆ. ವಿಶ್ವ ಕಿಡ್ನಿ ದಿನಾಚರಣೆ ಅಂಗವಾಗಿ ಯಶೋಧ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಅಂಡ್ ರಿಸರ್ಚ್ ಸೆಂಟರ್ ವತಿಯಿಂದ ಉಚಿತ ಕಿಡ್ನಿ ತಪಾಸಣೆ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ. ಸ್ಥಳ: ಶೋಲಾಪುರ್ ಬೈಪಾಸ್ ಜಂಕ್ಷನ್, ಭೂತ್ನಾಳ ಕ್ರಾಸ್, ವಿಜಯಪುರ. ದಿನಾಂಕ 13/3/2022 ಉಚಿತ ತಪಾಸಣೆಯನ್ನು ಹಮ್ಮಿಕೊಳ್ಳಲಾಗಿದೆ. ಸಮಯ: ಬೆಳಿಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 4 ಗಂಟೆವರೆಗೆ. ಇದರ ಸದುಪಯೋಗ ಪಡೆದುಕೊಳ್ಳಬೇಕಾಗಿ ನಮ್ರ ವಿನಂತಿ. ಕ್ಷಯ ರೋಗಿಗಳು ಬಹುಬೇಗ ಕೋವಿಡ್ 19ಕ್ಕೆ ತುತ್ತಾಗುತ್ತಾರೆ. ಕೋವಿಡ್ 19 ಹಾಗೂ ಕ್ಷಯ ರೋಗದ ಲಕ್ಷಣಗಳು ಬಹುತೇಕ ಒಂದೇ ತರಹ ಇರುತ್ತದೆ. ಕೆಮ್ಮು, ಜ್ವರ, ಗಂಟಲು ನೋವು, ಉಸಿರಾಟದ ತೊಂದರೆ ಕಂಡು ಬಂದಲ್ಲಿ ಕೋವಿಡ್ 19 ಹಾಗೂ ಕ್ಷಯ ರೋಗಕ್ಕೆ ತಪಾಸಣೆ ಮಾಡಿಸಿಕೊಳ್ಳಿ. ಕ್ಷಯ ರೋಗಿಗಳು ನಿಯಮಿತವಾಗಿ ಮಾತ್ರೆಗಳನ್ನು ಸೇವಿಸಿ ಕೋವಿಡ್ 19 ಹಾಗೂ ಕ್ಷಯ ರೋಗ ನಿರ್ಮೂಲನೆಗೆ ಕೈಜೋಡಿಸಿ ಕರ್ನಾಟಕವನ್ನು ಕರೋನಾ ಮತ್ತು ಕ್ಷಯಮುಕ್ತ ಮಾಡೋಣ. ಹೆಚ್ಚಿನ ಮಾಹಿತಿಗೆ ಉಚಿತ ಸಹಾಯವಾಣಿ ಸಂಖ್ಯೆ 104ಕ್ಕೆ ಕರೆ ಮಾಡಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಪುರುಷರಿಗಾಗಿ ಇರುವ ಕುಟುಂಬ ಕಲ್ಯಾಣ ಯೋಜನೆ ನೋ ಸ್ಕ್ಯಾಲ್ಪೆಲ್ ವ್ಯಾಸೆಕ್ಟಮಿ. ಪುರುಷರಿಗಾಗಿ ಸಂತಾನ ನಿರೋಧ ಸುಲಭ ಚಿಕಿತ್ಸೆ, ಶಸ್ತ್ರವಿಲ್ಲ, ಗಾಯವಿಲ್ಲ, ಹೊಲಿಗೆ ಇಲ್ಲ, ಚಿಕಿತ್ಸೆ 5-10 ನಿಮಿಷ ಮಾತ್ರ, ಲೈಂಗಿಕತೆಗೆ ಧಕ್ಕೆ ಇಲ್ಲ, ಅಡ್ಡ ಪರಿಣಾಮವಿಲ್ಲ, ಬೇಡದ ಗರ್ಭದ ಚಿಂತೆ ಇಲ್ಲ. ಎನ್ಎಸ್ವಿ ಚಿಕಿತ್ಸೆಗೆ ಸಂಪರ್ಕಿಸಿ ಹತ್ತಿರದ ಸರ್ಕಾರಿ ಆರೋಗ್ಯ ಕೇಂದ್ರ. ಎನ್ಎಸ್ವಿಗೆ ಒಳಗಾಗಿ ಸಮಾಜದ ಏಳ್ಗೆಗಾಗಿ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ನೀವು ಕಾಂಟ್ರಾಕ್ಟರ್ ಶಿವಣ್ಣ, ನೀವೇ ಹೇಳಿ ಅಲ್ಟ್ರಾಟೆಕ್ ಸಿಮೆಂಟ್ ಯಾಕೆ ಮಾರ್ಕೆಟ್ ನಲ್ಲಿ ಕಡಿಮೆ ಬೆಲೆದು ಇದೆಯಲ್ಲ? ಇದೆ ಹೌದು, ಆದ್ರೆ ನಾಳೆ ಛಾವಣಿ ಸೋರಿದ್ರೆ, ಗೋಡೆ ಮೇಲೆ ಕ್ರ್ಯಾಕ್ ಬಂದ್ರೆ, ನಾನು ಮಾಡಿದ ಮನೆ ಕೆಲಸ ಮತ್ತೆ ನನ್ನ ಹೆಸರು ಎರಡೂ ಹಾಳಾಗುತ್ತೆ. ಕೋಟೆಯ ಬಾಗಿಲು ಹಾಕಿದ್ರೆ ಏನ್ ಬಂತು? ಊರೇ ಕೊಳ್ಳೆ ಹೊಡೆದ್ಮೇಲೆ ತಿಳಿಯುತ್ತೆ ಶಿವಣರೇ. ಹೌದು, ಮನೆ ಕಟ್ಟುವಾಗ ಎಲ್ಲವನ್ನೂ ಬದಲಾಯಿಸಬಹುದು, ಆದ್ರೆ ಸಿಮೆಂಟ್ ಅನ್ನು ಸರ್ವತಾ ಬದಲಾಯಿಸುವಂತಿಲ್ಲ. ಹಾಗಾಗಿ ಮನೆ ಕಟ್ಟಿಸಿ ಕೇವಲ ಅಲ್ಟ್ರಾಟೆಕ್ ನಿಂದ. ಅಲ್ಟ್ರಾಟೆಕ್ ಬೈಂಡಿಂಗ್ ಪಾರ್ಟಿಕಲ್ಸ್ ಇಟ್ಟಿಗೆಯಿಂದ ಸರಳುಗಳ ತನಕ ಜೋಡಿಸಿ ನಿಮ್ಮ ಮನೆಗೆ ಅಖಂಡ ಬಲಿಷ್ಠತೆಯನ್ನು ನೀಡುತ್ತದೆ. ಅಲ್ಟ್ರಾಟೆಕ್, ಇಂಜಿನಿಯರ್ ಆಯ್ಕೆಯ ದೇಶದ ನಂಬರ್ ಒನ್ ಸಿಮೆಂಟ್. ಬಾಕಿ ಎಲ್ಲವೂ ಆಮೇಲೆ, ನನ್ನ ಮಾತು ಕೇಳು ಈಗಲೇ. ಆದ್ರೆ ನಮಗ್ಯಾವುದೇ ಚಿಂತೆ ಇಲ್ಲ ರೀ, ಆದ್ರೆ ನಮಗ್ಯಾವುದೇ ಚಿಂತೆ ಇಲ್ಲ ರೀ. ಸ್ಮಾರ್ಟ್ ಜನರ ಪ್ರಯೋರಿಟಿ ಕ್ಲಿಯರ್ ಇದೆ, ಉಳಿದದ್ದೆಲ್ಲ ಆಮೇಲೆ. ಮೊದಲು LIC. ವಿಶ್ವ ಕಿಡ್ನಿ ದಿನಾಚರಣೆ ಅಂಗವಾಗಿ ಯಶೋದ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಅಂಡ್ ರಿಸರ್ಚ್ ಸೆಂಟರ್ ವತಿಯಿಂದ ಉಚಿತ ಕಿಡ್ನಿ ತಪಾಸಣೆ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ. ಸ್ಥಳ: ಶೋಲಾಪುರ್ ಬೈಪಾಸ್ ಜಂಕ್ಷನ್, ಭೂತ್ನಾಳ ಕ್ರಾಸ್, ವಿಜಯಪುರ. ದಿನಾಂಕ 13/3/2022. ಉಚಿತ ತಪಾಸಣೆಯನ್ನು ಹಮ್ಮಿಕೊಳ್ಳಲಾಗಿದೆ. ಸಮಯ: ಬೆಳಿಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 4 ಗಂಟೆವರೆಗೆ. ಇದರ ಸದುಪಯೋಗ ಪಡೆದುಕೊಳ್ಳಬೇಕಾಗಿ ನಮ್ರ ವಿನಂತಿ. ಆತ್ಮೀಯ ಕೇಳುಗರೆ, ವಿಶ್ವ ಕಿಡ್ನಿ ದಿನದ ಸಂದರ್ಭದಲ್ಲಿ ವಿಜಯಪುರ ಆಕಾಶವಾಣಿ ಕೇಂದ್ರವು ಕಿಡ್ನಿ ಆರೋಗ್ಯದ ಕುರಿತಾದ ನೇರ ಫೋನ್ ಇನ್ ಕಾರ್ಯಕ್ರಮವನ್ನು March 10 ಅಂದರೆ ನಾಳೆ ಗುರುವಾರ ಸಂಜೆ 5 ಗಂಟೆಯಿಂದ 5:30 ಆಯೋಜಿಸಿದೆ. ವಿಜಯಪುರದ ಯಶೋಧ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ತಜ್ಞರು ಭಾಗವಹಿಸಿ ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ. ನಮಗೆ ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆಗಳು 270-340 ಅಥವಾ 270-350, STD ಕೋಡ್ ಸಂಖ್ಯೆ 08352. ನೆನಪಿಡಿ, ನೇರ ಫೋನ್ ಇನ್ ಕಾರ್ಯಕ್ರಮ ಗುರುವಾರ March 10 ನಾವು ತಮ್ಮ ಭಾಗವಹಿಸುವಿಕೆಯ ನಿರೀಕ್ಷೆಯಲ್ಲಿ ಇರುತ್ತೇವೆ. ಇನ್ನು ಮುಂದೆ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಇಂಡಿ ಕೃಷಿ ವಿಜ್ಞಾನ ಕೇಂದ್ರದ ಸಸ್ಯರೋಗ ತಜ್ಞೆಯಾಗಿರುವ ಡಾಕ್ಟರ್ ಸೈಯದ ಸಮೀನಾ ಅಂಜುಮ್ ಅವರೊಂದಿಗೆ ಕಡಲೆ ಬೆಳೆಗೆ ಬರುವಂತಹ ರೋಗಗಳು ಮತ್ತು ಅವುಗಳ ನಿರ್ವಹಣೆ ಕುರಿತು ಮಾತುಕತೆ. ಇವರನ್ನು ಮಾತನಾಡಿಸುತ್ತಾರೆ ಡಾಕ್ಟರ್ ಸೋಮಶೇಖರ್ ಎಸ್ ರುಳಿ. ಆತ್ಮೀಯ ರೈತ ಬಂಧುಗಳಿಗೆಲ್ಲ ನಮಸ್ಕಾರಗಳು. ಆತ್ಮೀಯರೇ, ಇವತ್ತು ನಾವು ಇಂಡಿಯಾ ಕೃಷಿ ವಿಜ್ಞಾನ ಕೇಂದ್ರದೊಳಗೆ ಇದ್ದೀವಿ, ವಿಜ್ಞಾನಿಗಳ ಜೊತೆಗೆ ಚರ್ಚೆ ಮಾಡ್ತಾ ಇದ್ದೀವಿ. ಈ ಸಂದರ್ಭದೊಳಗೆ ನಾವು ಕಡಲೆ ಬೆಳೆಗಾರರನ್ನ ಗಮನದೊಳಗಿಟ್ಟು ಸದ್ಯಕ್ಕೆ ಕಡಲೆ ಬೆಳೆಗೆ ಬರುವಂತಹ ರೋಗಗಳು ಮತ್ತು ಅವುಗಳನ್ನು ಯಾವ ರೀತಿ ನಿರ್ವಹಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನಿಮಗೆ ಕೊಡಬೇಕು ಅಂಥೇಳಿ ಅನ್ನಿಸ್ತಾ ಇದೆ. ಈ ವಿಷಯವಾಗಿ ಮಾತಾಡೋದಕ್ಕೆ ನಮ್ಮ ಜೊತೆಗೆ ಕೇಂದ್ರದ ಸಸ್ಯರೋಗ ತಜ್ಞೆಯಾಗಿರುವಂತಹ ಡಾಕ್ಟರ್ ಸೈಯದ ಸಮೀನಾ ಅಂಜುಮ್ ಅವರು ನಮ್ಮ ಜೊತೆಗಿದ್ದಾರೆ. ನಮಸ್ಕಾರ ಡಾಕ್ಟರ್ ಸೈಯದ ಸಮೀನಾ ಅಂಜುಮ್ ಅವರೇ. ಎಲ್ಲ ರೈತ ಬಂಧುವರಿಗೂ ಕೂಡ ನಮಸ್ಕಾರಗಳು. ಇವತ್ತು ನಾನು ಕಡಲೆ ಬೆಳೆ ಬರುವಂತಹ ಮುಖ್ಯ ರೋಗಗಳ ಬಗ್ಗೆ ಮಾತಾಡಬೇಕು ಅಂತ ಹೇಳಿ ನಾನು ಇಷ್ಟಪಡ್ತಾ ಇದ್ದೀನಿ. ನನ್ನ ಹೆಸರು ಡಾಕ್ಟರ್ ಸೈಯದ ಸಮೀನಾ ಅಂಜುಮ್ ಅಂತ ಹೇಳಿ. ನಾನು ಕೃಷಿ ವಿಜ್ಞಾನ ಕೇಂದ್ರ ಇಂಡಿಯಲ್ಲಿ ಸಸ್ಯರೋಗಶಾಸ್ತ್ರದ ವಿಜ್ಞಾನಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀನಿ. ಇವತ್ತು ನಾನು ಕಡಲೆ ಬೆಳೆಯಲ್ಲಿ ಬರುವಂತಹ ರೋಗಗಳ ಬಗ್ಗೆ ನಾನು ರೈತ ಬಾಂಧವರ ಜೊತೆ ಮಾಹಿತಿಯನ್ನು ಹಂಚಿಕೊಳ್ಳಕ್ ಇಷ್ಟಪಡ್ತೀನಿ. ಕಡಲೆ ಬೆಳೆ ಏನಿದೆ ಇದು ನಮ್ಮ ಕರ್ನಾಟಕದಲ್ಲಿ ಅಂದ್ರೆ ಅದರಲ್ಲೂ ಸ್ಪೆಷಲ್ ಆಗಿ ಉತ್ತರ ಕರ್ನಾಟಕದಲ್ಲಿ ಹೆಚ್ಚಾಗಿ ಕಡಲೆ ಬೆಳೆಯನ್ನು ಬೆಳೀತಾ ಇದ್ದಾರೆ ರೈತರು. ಅದರ ಕ್ಷೇತ್ರ ಏನಿದೆ ದಿನೇ ದಿನೇ ಹೆಚ್ಚಾಗ್ತಾ ಹೋಗ್ತಾ ಇದೆ. ಸೊ ಇಲ್ಲಿ ಏನಂತ ಅಂದ್ರೆ ಈ ಕಡಲೆ ಬೆಳೆಯು ರೈತರು ಇಡೀ ಬೆಳೆಯಾಗಾದ್ರೂ ಅವರು ಯೂಸ್ ಮಾಡ್ತಾ ಇದ್ದಾರೆ, ಅಥವಾ ಮಿಶ್ರ ಬೆಳೆಗಳು ಅಂದ್ರೆ ಜೋಳ ಇರ್ಬೋದು ಅಥವಾ ಕಸುಬೆ ಇರ್ಬೋದು ಇದ್ರ ಜೊತೆ ಸಹ ಅವರು ಕಡಲೆ ಬೆಳೆಯನ್ನು ಹಾಕ್ತಾ ಇದ್ದಾರೆ. ಸೊ ಇಲ್ಲಿ ಬರುವಂತಹ ರೋಗಗಳು ಕಡಿಮೆ ಇದ್ರೂ ಏನಿದೆ ಈ ರೋಗಗಳದ್ದು ಪ್ರಮಾಣ ಮತ್ತೆ ಸೋಂಕು ಜಾಸ್ತಿ ಆಗ್ತಾ ಇರೋದ್ರಿಂದ ಇಳುವರಿ ಕುಂಠಿತ ಆಗ್ತಾ ಇದೆ. ಮುಖ್ಯವಾಗಿ ಬರುವಂತಹ ಕಡಲೆ ಬೆಳೆಯಲ್ಲಿ ಬರುವಂತಹ ಒಂದು ರೋಗ ಅಂತ ಅಂದ್ರೆ ಬಾಡು ರೋಗ ಅಂತ ಹೇಳ್ಬೋದು. ಇದಕ್ಕೆ ನಾವು ಸೊರಗು ರೋಗ ಅಂತಾನು ಹೇಳ್ತೀವಿ, ಸಿಡಿ ರೋಗ ಅಂತಾನು ಹೇಳ್ತೀವಿ, ಅಥವಾ ನೆಟಿ ರೋಗ ಅಂತಾನು ಹೇಳ್ತೀವಿ. ಸಾಮಾನ್ಯವಾಗಿ ಏನಿದೆ ಅಂದ್ರೆ ಇದು ಕಡಲೆ ಬೆಳೆಗಳಲ್ಲಿ ಗಿಡಗಳು ಒಣಗೋದು ಒಂದು ಸಾಮಾನ್ಯವಾಗಿದೆ. ಅಂದ್ರೆ ಸಣ್ಣ ಸಸಿ ಇದ್ದಾಗಿನಿಂದ ಕೂಡ ಮತ್ತೆ ಬೆಳೆ ಕಟಾವಿಗೆ ಬರುವಂತ ಸಮಯ ಏನಿದೆ ಅಲ್ಲಿ ತನಕನೂ ಅದು ಗಿಡಗಳು ಬಾಡೋದು ನಾವು ನೋಡ್ತಾ ಇರ್ತೀವಿ. ಇದು ಏನಿದೆ ಮತ್ತೆ ತಳಿ ಮತ್ತೆ ಹವಾಗುಣಕ್ಕೆ ಅನುಗುಣವಾಗಿ ವಿವಿಧ ಹಂತಗಳಲ್ಲಿ ಹೆಚ್ಚು ಕಡಿಮೆ ಆಗೋದನ್ನ ನಾವು ನೋಡ್ತಾ ಇರ್ತೀವಿ. ಸೊ ಹೆಚ್ಚಾಗಿ ಕ್ಷಾರ ಮಣ್ಣು ಏನಾದ್ರೂ ಇತ್ತಂದ್ರೆ ಅಲ್ಲಿ ರೋಗದ ಸಮಸ್ಯೆ ತೀವ್ರವಾಗಿ ಕಂಡುಬರುತ್ತೆ. ಅದರಲ್ಲೂ ಸಸಿ ಹಂತದಲ್ಲಿ ಇದ್ರೆ ಮತ್ತೆ ಹೂ ಕಾಯಿ ಬಿಡುವ ಹಂತದಲ್ವರೆಗೂ ಅದರಲ್ಲಿ ನಾವು ಸೊರಗು ರೋಗದ ಲಕ್ಷಣಗಳನ್ನ ನಾವು ನೋಡ್ತಾ ಇರ್ತೀವಿ. ಇದು ಒಂದು ರೋಗ ಏನಿದೆ ಬೇರೆ ಬೇರೆ ತರಹದ ವಿವಿಧ ತರಹದ ಶಿಲೀಂಧ್ರಗಳಿರ್ಬೋದು ಅಥವಾ ನಂಜಾಣುಗಳಿರ್ಬೋದು ಅಥವಾ ಜಂತು ಹುಳಗಳಿಂದ ಇರ್ಬೋದು ಸೊ ಕಂಡು ಬರುತ್ತೆ. ಅದೇ ತರಹದ ಏನಾದ್ರೂ ಕಬ್ಬಿಣದ ಪೋಷಕಾಂಶಗಳ ಕೊರತೆ ಇತ್ತು ಅಂದ್ರೆ ಹಳದಿ ಆಗೋದು ಇದನ್ನು ನಾವು ನೋಡ್ತೀವಿ. ಹಾಂಗಾಗಿ ನಾವು ಏನ್ ಮಾಡ್ತೀವಿ ಅಂದ್ರೆ ಇದು ಕಡಲೆ ಬೆಳೆಯಲ್ಲಿ ಸ್ಪೆಷಲ್ ಆಗಿ ಇದಕ್ಕೆ ನಾವು ಕಾಂಪ್ಲೆಕ್ಸ್ ಅಂತ ಹೇಳಿ ಹೇಳ್ತೀವಿ, ಕಾಂಪ್ಲೆಕ್ಸ್ ರೋಗಗಳು ಅಂತ ಹೇಳಿ ಹೇಳ್ತೀವಿ. ಅದರಲ್ಲೂ ನಮ್ಮ ಉತ್ತರ ಕರ್ನಾಟಕ ಪ್ರದೇಶದಲ್ಲಿ ಇದು ಬೇರು ಕೊಳೆ ರೋಗ ಅನ್ನೋ ಒಂದು ರೋಗದ ಸಮಸ್ಯೆ ಜಾಸ್ತಿ ಇದೆ. ನಮ್ಮ ಕರ್ನಾಟಕ ರಾಜ್ಯಕ್ಕೆ ಬಂದ್ರೆ ಎರಡ್ ತರ ನಾವು ಇದನ್ನ ಕ್ಲಾಸಿಫೈ ಮಾಡ್ತೀವಿ, ಒಂದು ಬಾಳು ರೋಗ ಅಂತ ಹೇಳ್ತೀವಿ, ಇನ್ನೊಂದು ಬೇರು ಕೊಳೆ ರೋಗ ಅಂತ ಹೇಳ್ತೀವಿ. ಸೊ ಏನಪ್ಪ ಇದು ಬಾಳು ರೋಗ ಅಂತ ಅಂದ್ರೆ ಇದು ಬಾಳು ರೋಗ ಏನಿದೆ ಇದು ಒಂದು ಶಿಲೀಂಧ್ರ, ಫಿಸೇರಿಯಂ ಆಕ್ಸಿಸ್ಪೋರಮ್ ಫಾರ್ಮರ್ ಸ್ಪೀಶೀಸ್ ಸೈಸರಿ ಅಂತ ಹೇಳಿ ಇದು ಒಂದು ಶಿಲೀಂಧ್ರ ಇದೆ. ಈ ಒಂದು ಶಿಲೀಂಧ್ರದಿಂದ ಉಂಟಾಗುವಂತಹ ರೋಗ, ಇದರದ ಲಕ್ಷಣಗಳು ಏನಪ್ಪ ಅಂತ ಅಂದ್ರೆ ಎಲೆಯ ತುದಿಗಳು ಏನಿರ್ತವೆ ಹುಣ್ಕೋತಾ ಬರ್ತವೆ, ಹಂಗೆ ಕೆಳಗಿನ ಎಲೆಗಳನ್ನ ನಾವು ನೋಡಿದಾಗ ಅದು ಹಳದಿ ತಿಳಿ ಹಳದಿ ಬಣ್ಣಕ್ಕೆ ತಿರುಗಿರುತ್ತೆ. ಇಂಥ ಎಲೆಗಳು ಬಾಡದನ್ನ ನಾವು ನೋಡ್ತಾ ಇರ್ತೀವಿ. ಅಂತ ಎಲೆಗಳು ಎಂಥ ಗಿಡಗಳನ್ನ ಏನಿದೆ ನಾವು ತೆಗೆದು ನೋಡಿದಾಗ ಅಲ್ಲಿ ಶಿಲೀಂಧ್ರದ ಬೆಳವಣಿಗೆ ಇರುತ್ತೆ. ಅದು ಮುಖ್ಯ ಬೇರ್ ಏನಿದೆ ಅದನ್ನ ನಾವು ಸೀಳ್ ನೋಡಿದಾಗ ಅದರಲ್ಲಿ ಕಾಂಡದ ಜೈಲಮ್ ವೆಸಲ್ ಅಂತ ಹೇಳಿ, ಬ್ರೌನ್ ಡಿಸ್ಕಲರೇಷನ್ ಆಫ್ ಜೈಲಮ್ ವೆಸಲ್ ಅಂತ ಹೇಳಿ, ನೀರು ಸಾಗಾಣಿಕಾ ಒಂದು ನಾಳ, ನೀರು ಸಾಗಾಣಿಕಾ ಅಂಗಾಂಶ ಏನಿರುತ್ತೆ ಅದು ಕಂದು ಬಣ್ಣಕ್ಕೆ ತಿರುಗಿರುತ್ತೆ. ಸೊ ಇದು ಒಂದು ಮುಖ್ಯ ಕಾರಣ ಇರುತ್ತೆ ಈ ಒಂದು ರೋಗಾಣುವಿಂದ ಹರಡುವಂತಹ ಬಾಡು ರೋಗಕ್ಕೆ. ಅದೇ ತರ ಇನ್ನೊಂದು ಅಂತ ಹೇಳಿದ್ರೆ ಬೇರು ಕೊಳೆ ರೋಗ. ನಾವು ಅಲ್ಲಲ್ಲಿ ಕಡಲೆ ಬೆಳೆಯಲ್ಲಿ ನಾವು ನೋಡ್ತಾ ಇರ್ತೀವಿ ಈ ಕಡೆ ಆ ಕಡೆ ಎಲ್ಲ ಸ್ವಲ್ಪ ಒಣಗೋದು ಅವೆಲ್ಲ ಕಂಡು ಬರ್ತಾ ಇರ್ತವೆ. ಅಂತ ಗಿಡಗಳನ್ನ ನಾವು ತೆಗೆದು ನೋಡಿದಾಗ ಅವು ಏನ್ ಸಣ್ಣ ಸಣ್ಣ ಬೇರ್ಗಳಿರ್ತವೆ ಅವು ಹೊರ ಬರದೇ ಇಲ್ಲ, ಅದು ಮುಖ್ಯ ಬೇರ್ ಏನಿರುತ್ತೆ ಅದನ್ನ ಮಾತ್ರ ಅದು ನಾವು ನೋಡಿದಾಗ ಅಲ್ಲಿ ಬಿಳಿ ಬಣ್ಣವನ್ನು ನೋಡಬಹುದು, ಅದರದ್ದು ಕವಕ ಜಾಲವನ್ನು ನೋಡಬಹುದು. ಅದೇ ತರ ನಾವು ಸೂಕ್ಷ್ಮವಾಗಿ ನಾವು ಅಬ್ಸರ್ವ್ ಬೇರ್ನ ಅಬ್ಸರ್ವ್ ಮಾಡಿದಾಗ ಅಲ್ಲಿ ಸಾಸಿವೆ ತರಹದ ಒಂದು ಮಸ್ಟರ್ಡ್ ಸೀಡ್ಸ್ ಅಂತ ಹೇಳ್ತೀವಿ ಆ ತರಹದ ಒಂದು ಬೀಜ ಕಣಗಳು, ಅದಕ್ಕೆ ನಾವು ಸ್ಕ್ಲಿರೋಶಿಯಂ ಅಂತ ಹೇಳ್ಬಿಟ್ಟು ಹೇಳ್ತೀವಿ, ಅದನ್ನ ನಾವು ನೋಡ್ತೀವಿ. ಸೊ ಇದು ಬರೋದಕ್ಕೆ ಮುಖ್ಯ ಕಾರಣ ಏನಪ್ಪ ಅಂತ ಹೇಳಿದ್ರೆ ರೋಗಾಣು ಸ್ಕ್ಲಿರೋಶಿಯಂ ರೋಲ್ಫಿಸೈ ಇರ್ಬೋದು, ಅಥವಾ ರೈಸಾಕ್ಟೋನಿಯಾ ಬಟಾಟಿಕೋಲಾ ಅಂತ ಹೇಳಿ ಹೇಳ್ತೀವಿ, ಅಥವಾ ರೈಸಾಕ್ಟೋನಿಯಾ ಸೊಲನಿ ಅಂತ ಹೇಳ್ತೀವಿ. ಈ ಒಂದು ಕಾರಣಗಳಿಂದ ಇದು ಬೇರು ಕೊಳೆ ರೋಗದ ಸಮಸ್ಯೆ ನಾವು ನೋಡಬಹುದು. ಇಲ್ಲಿ ಮುಖ್ಯವಾಗಿ ಏನಿದೆ ಅಂತ ಹೇಳಿದ್ರೆ ಬಾಳು ರೋಗ ಅಂದ್ರೆ ನಾನು ಏನು ಫಿಸೇರಿಯಂ ಆಕ್ಸಿಸ್ಪೋರಮ್ ಅಂತ ಹೇಳಿದೆ, ಅದು ಉಷ್ಣಾಂಶತೆ ಸುಮಾರು 24-25 ಡಿಗ್ರಿ ಸೆಲ್ಸಿಯಸ್ ಇದ್ದಾಗ ನಾವು ಫಿಸೇರಿಯಂ ಆಕ್ಸಿಸ್ಪೋರಮ್ ಅನ್ನೋ ಒಂದು ಶಿಲೀಂಧ್ರ ಉಲ್ಬಣವನ್ನು ನೋಡ್ತೀವಿ. ಅದೇ ತರ ನಾನು ರೈಸಾಕ್ಟೋನಿಯಾ ಅಂತ ಹೇಳಿದೆ, ಅದು ಉಷ್ಣಾಂಶತೆ 30 ಡಿಗ್ರಿ ಸೆಲ್ಸಿಯಸ್ ಗಿಂತ ಜಾಸ್ತಿ ಇತ್ತು ಅಂದ್ರೆ ಆ ಒಂದು ಶಿಲೀಂಧ್ರಗಳನ್ನ ನಾವು ನೋಡ್ತಾ ಇರ್ತೀವಿ. ಸೊ ಇದನ್ನ ಯಾವುದೇ ಒಂದು ಶಿಲೀಂಧ್ರ ಇರ್ಬೋದು, ಫಿಸೇರಿಯಂ ಇರ್ಬೋದು ಅಥವಾ ರೈಸಾಕ್ಟೋನಿಯಾ ಇರ್ಬೋದು, ಇದರದ ಮೂಲ ಸೋಂಕು ಏನಿದೆ ಮಣ್ಣಿದೆ, ಮಣ್ಣಿಂದನೇ ಇದು ರೋಗವನ್ನು ಉಂಟು ಮಾಡುತ್ತೆ, ಮಣ್ಣಲ್ಲೇ ಇರ್ತವೆ ಇಂತಹ ಶಿಲೀಂಧ್ರಗಳು. ನಮ್ಮ ಉತ್ತರ ಕರ್ನಾಟಕ ಪ್ರದೇಶದಲ್ಲಿ ಏನಿದೆ ಹೆಚ್ಚಾಗಿ ಸಾಮಾನ್ಯವಾಗಿ ಹೂ ಮತ್ತೆ ಕಾಯಿ ಹಿಡಿಯುವ ಹಂತದಲ್ಲಿ ಏನಿದೆ ಅಲ್ಲಿ ತೇವಾಂಶ ಕಡಿಮೆ ಆಗಿ ಮತ್ತೆ ಉಷ್ಣಾಂಶತೆ ಜಾಸ್ತಿ ಆಗ್ತಾ ಹೋಗುತ್ತೆ, ಅಂದ್ರೆ ಆ ಸಮಯದಲ್ಲಿ ಬೇರು ಕೊಳೆ ರೋಗದ ಸಮಸ್ಯೆ ಇಲ್ಲಿ ಜಾಸ್ತಿ ಇರುತ್ತೆ. ಯಾವುದೇ ಒಂದು ರೋಗಾಣುಗಳು ಇರ್ಬೋದು ಅದನ್ನ ನಾವು ಹತೋಟಿಯನ್ನು ನಾವು ಮಾಡಬೇಕು ಅಂತ ಹೇಳಿದ್ರೆ ಕರೆಕ್ಟ್ ಆಗಿ ನಾವು ಬೀಜೋಪಚಾರವನ್ನು ಮಾಡಬೇಕಾಗುತ್ತೆ. ಮುಖ್ಯವಾಗಿ ಬೀಜೋಪಚಾರವನ್ನು ನಾವು ಹೇಗಪ್ಪ ಮಾಡಬಹುದು ಅಂತ ಹೇಳಿದ್ರೆ ಕೆಲವು ರಾಸಾಯನಿಕಗಳು ಬರ್ತವೆ, ಥೈರಾಮ್ ಇರ್ಬೋದು ಅಥವಾ ಕ್ಯಾಪ್ಟನ್ ಇರ್ಬೋದು, ಅಥವಾ ಇತ್ತೀಚೆಗೆ ಹೊಸದಾಗಿ ಒಂದು ಕೆಮಿಕಲ್ ಸಂಯುಕ್ತ ಶಿಲೀಂಧ್ರ ನಾಶಕ ಅಂತ ಹೇಳ್ತೀವಿ, ಅದು ಕಾರ್ಬಾಕ್ಸಿನ್ ಮತ್ತೆ ಥೈರಾಮ್ ಇರುವಂತಹ ಒಂದು ರಾಸಾಯನಿಕ ವೈಟಾವ್ಯಾಕ್ಸ್ ಪವರ್ ಅಂತ ಹೇಳಿ ಅದನ್ನ 3 ಗ್ರಾಂ ಅಷ್ಟು ಪ್ರತಿ ಕೆಜಿ ಬೀಜಕ್ಕೆ ಹಾಕಿ ನಾವು ಬೀಜೋಪಚಾರ ಮಾಡಿ ಬಿತ್ತನೆ ಮಾಡೋದ್ರಿಂದ ಇಂಥ ಒಂದು ನೆಟಿ ರೋಗದ ಸಮಸ್ಯೆಯನ್ನು ನಾವು ಕಡಿಮೆ ಮಾಡಬಹುದು. ಅದೇ ತರ ಒಂದು ಜೀವಾಣು ಜೈವಿಕ ಶಿಲೀಂದ್ರ ನಾಶಕ ಅಂತ ಹೇಳ್ತೀವಿ, ಟ್ರೈಕೋಡರ್ಮಾ ಅಂತ ಹೇಳಿ, ಅದನ್ನ 6-10 ಗ್ರಾಂ ಅಷ್ಟು ಪ್ರತಿ ಕೆಜಿ ಬೀಜಕ್ಕೆ ಹಾಕಿ ನಾವು ಬೀಜೋಪಚಾರ ಮಾಡಿದಾಗ ನಾವು ಈ ಒಂದು ರೋಗವನ್ನು ನಾವು ಹತೋಟಿ ಮಾಡಬಹುದು. ಎಷ್ಟೊಂದು ರೈತರು ಏನ್ ಮಾಡ್ತಾರೆ, ಬಂದಾದ್ಮೇಲೆ ಶಿಲೀಂದ್ರ ನಾಶಕವನ್ನು ಅವರು ಸಿಂಪಡಣೆಯನ್ನು ಮಾಡ್ತಾರೆ. ಸಿಂಪಡಣೆ ಮಾಡಿದ್ರೆ ಯಾವುದೇ ತರಹದ ಅದು ಹತೋಟಿ ರೋಗ ಏನಿದೆ ಹತೋಟಿಗೆ ಬರೋದಿಲ್ಲ. ಯಾಕಪ್ಪ ಅಂತ ಹೇಳಿದ್ರೆ, ನಾನು ಆಗ್ಲೇ ನಿಮಗೆ ಹೇಳಿದೆ, ಈ ರೋಗಾಣುಗಳು ಮಣ್ಣಲ್ಲಿ ಇರ್ತವೆ, ಸೊ ಮಣ್ಣಿಂದ ಅವು ರೋಗವನ್ನು ಉಂಟು ಮಾಡ್ತವೆ ಅಂತ ಹೇಳಿ. ಸೊ ಯಾವುದೇ ಕಾರಣಕ್ಕೂ ನೀವು ಏನಾದ್ರೂ ಹತೋಟಿಯನ್ನು ಮಾಡಬೇಕು ಅಂದ್ರೆ ಬೀಜೋಪಚಾರ ಒಂದು ಮಾಡೋದು ಬಹಳಷ್ಟು ಮುಖ್ಯ. ನೀವು ಸ್ಪ್ರೇ ತಗೊಂಡ್ರೆ ಎಫೆಕ್ಟ್ ಆಗೋದಿಲ್ಲ. ಹಂಗೂ ನೀವು ಮುಂದೆ ಹೋದ್ರೆ ಡ್ರಿಂಚಿಂಗ್ ಮಾಡಬಹುದು, ಅಂದ್ರೆ ಗಿಡದ ಸುತ್ತಲೂ ಏನಿದೆ ಒಂದು ಶಿಲೀಂದ್ರ ನಾಶಕ, ನಿಮ್ಗೆ ಕಾರ್ಬನ್ಡೈಸಿಮ್ ಅಂತ ಸಿಗುತ್ತೆ ಅಥವಾ ಮ್ಯಾನ್ಕೋಜೆಬ್ ಅಂತ ಸಿಗುತ್ತೆ, ಅದೇ ತರ ಸಾಫ್ ಅಂತ ಹೇಳಿ ನಿಮ್ಗೆ ಅಂಗಡಿಗಳಲ್ಲಿ ಲಭ್ಯ ಇದೆ. ಅದನ್ನ ನೀವು ಬೇಕಿದ್ರೆ 2 ಗ್ರಾಂ ಅಷ್ಟು ಪ್ರತಿ ಲೀಟರ್ ನೀರಿಗೆ ಹಾಕಿ ನೀವು ಡ್ರಿಂಚಿಂಗ್ ಮಾಡಬಹುದು, ಅಂದ್ರೆ ಗಿಡದ ಸುತ್ತಲೂ ಮಣ್ಣಲ್ಲಿ ಸೇರಿಸಬಹುದು. ಮತ್ತೆ ಅದೇ ತರ ಮುಖ್ಯವಾಗಿ ನೀವೇನ್ ಮಾಡಬೇಕು ಅಂದ್ರೆ, ತಳಿಗಳು ಏನಿದಾವೆ ಅವು ರೋಗ ನಿರೋಧಕತೆ ಇರುವಂತಹ ತಳಿಗಳನ್ನ ರೈತ ಬಾಂಧವರು ಬಳಸಬೇಕಾಗುತ್ತೆ. ಯಾಕೆ ಅಂತ ಹೇಳಿದ್ರೆ, ಯಾವುದೇ ಒಂದು ಇದು ಮಣ್ಣಿಂದ ಬರುವಂತಹ ರೋಗಗಳನ್ನು ನಾವು 2 ಇದರಿಂದ ತಪ್ಪಿಸಬಹುದು, ಅಂದ್ರೆ ಒಂದು ಬೀಜೋಪಚಾರ, ಇನ್ನೊಂದು ರೋಗ ನಿರೋಧಕತೆ ಇರುವಂತಹ ತಳಿಗಳು. ಕಡಲೆ ಬೆಳೆಯಲ್ಲಿ ಇಲ್ಲಿ ಪ್ರದೇಶದಲ್ಲಿ JG11 ಇರಬಹುದು ಅಥವಾ BGD103 ಇರಬಹುದು ಅಥವಾ ಆಂಧ್ರಪ್ರದೇಶ ಇಕ್ರಿಸಾಟ್ ಅಂತ ಹೇಳಿ ಸಂಸ್ಥೆ ಅಲ್ಲಿಂದ ಬಿಡುಗಡೆ ಆಗಿರುವಂತಹ NBEG47 NBEG49 ಅನ್ನುವಂತಹ ಈ ತಳಿಗಳು ಏನಿದಾವೆ, ರೋಗ ಅಂದ್ರೆ ಬಾಡು ರೋಗ ಸಹಿಷ್ಣುತ ತಳಿಗಳಿರೋದ್ರಿಂದ ಇದನ್ನು ನೀವು ಉಪಯೋಗಿಸಬಹುದು. ಮತ್ತೆ ಅದ್ರ ಅಲ್ದೇ ಬೇರೆ ಬೇರೆ ತರಹದ ಎಣ್ಣೆ ಕಾಳಿನ ಹಿಂಡಿಗಳು, ಶೇಂಗಾ ಹಿಂಡಿ ಇರಬಹುದು, ಇವೆಲ್ಲಾನು ಸಹ ನೀವು ಮಣ್ಣಲ್ಲಿ ಸೇರಿಸೋದ್ರಿಂದ ಏನಾಗುತ್ತೆ, ಅಲ್ಲಿ ನಾವು ರೋಗವನ್ನು ನಾವು ಹತೋಟಿ ಮಾಡಬಹುದು. ಆದ್ರೆ ಇದು ಸ್ವಲ್ಪ ರೈತ ಬಾಂಧವರಿಗೆ ಸ್ವಲ್ಪ ಖರ್ಚು ಜಾಸ್ತಿ ಆಗುವಂತಹ ಒಂದು ಹತೋಟಿ ಕ್ರಮ. ಅದಲ್ದೇ ಸಂಶೋಧನೆ ಪ್ರಕಾರ ಏನಿದೆ, ಬ್ಲಾಕ್ ಪಾಲಿಥೀನ್ ಕವರ್ ಅಂತ ಹೇಳ್ತೀವಿ ನಾವು, ಬೇಸಿಗೆ ಸಮಯದಲ್ಲಿ ಕಪ್ಪು ಪಾಲಿಥೀನ್ ಶೀಟ್ ಅಂತ ಹೇಳಿ ಅದನ್ನ ನಾವು ಮಣ್ಣಿನ ಮೇಲೆ ನಾವು ಹಾಕೋದ್ರಿಂದ ಏನಾಗುತ್ತೆ, ಇವು ರೋಗಾಣುಗಳು ತಾಪಮಾನ ಅಂದ್ರೆ ಜಾಸ್ತಿ ಉಷ್ಣಾಂಶತೆ ಬಂದು ಅದು ಸಾಯೋದ್ರಿಂದ ರೋಗವನ್ನು ನಾವು ಮುಂದೆ ಹತೋಟಿ ಮಾಡಬಹುದು. ಅದ್ರ ಜೊತೆಗೆ ಯಾವಾಗಲೂ ಬೇರೆ ಬೆಳೆಗಳು ಅಂದ್ರೆ ಮಿಶ್ರ ಬೆಳೆಯಾಗಿ ನಾವು ಬೆಳೆದ್ರೆ ಸ್ವಲ್ಪ ರೋಗದ ಸಮಸ್ಯೆ ಕಡಿಮೆ ಇರುತ್ತೆ. ಸೈದ್ ಅವರೇ, ಈಗ ಮಾಗಿ ಉಳುಮೆಯಿಂದ ಈ ಸಮಸ್ಯೆ ಏನಾದರೂ ಕಡಿಮೆ ಮಾಡಬಹುದಾ ನಾವು? ಯಾಕಂತಂದ್ರೆ ಮಣ್ಣಿನಿಂದ ಇದು ಹರಡುವಂತಹ ರೋಗ ಇರುವುದರಿಂದ ಮಣ್ಣನ್ನು ನಾವು ಬಿಸಿಲಿಗೆ ಒಳ್ಳುಕೊಂಡ್ರೆ, ಸಾಕಷ್ಟು ಆಳವಾದಂತಹ ಒಂದು ಉಳುಮೆ ಮಾಡಿದ್ರೆ ಅದರಿಂದ ಉಪಯೋಗ ಆಗ್ತದೆ ಅಂತೀರಿ? ಖಂಡಿತ ಮಾಗಿ ಉಳ್ಮೆ ಮಾಡಿದ್ರೆ ಇದರಿಂದ ಉಪಯೋಗ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ, ನಾವು ಮಾಗಿ ಉಳ್ಮೆ ಮಾಡಿದಾಗ ಅವೇನ್ ಶಿಲೀಂದ್ರಗಳಿದಾವೆ, ಕೆಟ್ಟ ಶಿಲೀಂದ್ರಗಳು, ಅವೆಲ್ಲ ಮೇಲ್ ಬರ್ತವೆ. ಹಂಗಾಗಿ ಅದು ಬಿಸಿಲಿನ ತಾಪಕ್ಕೆ ಏನಾಗ್ತವೆ, ಅವು ಶಿಲೀಂದ್ರಗಳು ಸತ್ತೋಗ್ಬಿಡ್ತವೆ. ಮುಂದೆ ಅದು ರೋಗವನ್ನು ನಾವು ಕಡಿಮೆ ಮಾಡಬಹುದು. ಇದು ಒಂದು ಸಮಗ್ರವಾಗಿ ಹತೋಟಿ ಮಾಡಬೇಕಾದ್ರೆ ಇದು ಒಂದು ಮುಖ್ಯವಾಗಿ ಮಾಡುವಂತಹ ಒಂದು ವಿಧಾನ ಮಾಗಿ ಉಳ್ಮೆ. ಮುಂದೆ ಬರುವಂತಹ ರೋಗಗಳಲ್ಲಿ ಒಂದು ತುಕ್ಕು ರೋಗ ಅಂತ ಹೇಳಿ ಬರುತ್ತೆ. ಅವಾಗೆಲ್ಲ ಅಂದ್ರೆ ಒಂದು 5-6 ವರ್ಷ ಹಿಂದೆ ಇತ್ತ ಯಾವುದೇ ತರಹದ ರೋಗನ ನಾವು ನೋಡಿರಲಿಲ್ಲ. ಇಲ್ಲಿ ಇತ್ತೀಚಿನ ದಿನಗಳಲ್ಲಿ ಅಂದ್ರೆ ಒಂದು ಸುಮಾರು 5-6 ವರ್ಷದಿಂದ ಇಂಥ ಒಂದು ರೋಗ ರೈತ ಬಾಂಧವರು ಇಟ್ಟಂಗಿ ರೋಗ ಅಂತ ಕೂಡ ಇದನ್ನ ಕರೀತಾರೆ. ಇದನ್ನ ನಾವು ನೋಡ್ತಾ ಇರ್ತೀವಿ. ಈಗ ನಮ್ಮ ಉತ್ತರ ಕರ್ನಾಟಕ ಪ್ರದೇಶದಲ್ಲಿ ಏನಿದೆ, ಇತ್ತೀಚೆಗೆ ಈ ಒಂದು ರೋಗ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಯಾಕಪ್ಪ ಇದು ಅಂತ ಅಂದ್ರೆ, ಇದು ಒಂದು ಲೇಟ್ ಆಗಿ ನೀವು ಬಿತ್ತನೆ ಮಾಡಿರೋದ್ರಿಂದ, ಅಂದ್ರೆ ತಡವಾಗಿ ಯಾರು ರೈತ ಬಾಂಧವರು ಬಿತ್ತನೆ ಮಾಡ್ತವ್ರೆ ಅಂದ್ರೆ, ಡಿಸೆಂಬರ್ ಜನವರಿ ತಿಂಗಳಲ್ಲಿ ಕಡಲೆ ಬೆಳೆಯನ್ನು ಬಿತ್ತನೆ ಮಾಡ್ತಾ ಎಲ್ಲಿ ಬಿತ್ತನೆಯನ್ನು ಮಾಡ್ತಾ ಇದಾರೆ ಅಲ್ಲಿ ಈ ರೋಗದ ಸಮಸ್ಯೆ ಜಾಸ್ತಿ ಬರ್ತಾ ಇದೆ. ಮತ್ತೆ ಅದ್ರ ಜೊತೆಗೆ ನೀರಾವರಿ ಇತ್ತಂತ ಹೇಳಿದ್ರೆ ಬೆಳೆ ಅದು ಕೂಡ ಅದು ಒಂದು ಸಮಸ್ಯೆ ಆಗ್ತಾ ಇದೆ. ಎಲ್ಲಿ ಸ್ವಲ್ಪ ತಾಪಮಾನ ಅಂದ್ರೆ ಟೆಂಪರೇಚರ್ ಕಡಿಮೆ ಇರುತ್ತೆ ಅಲ್ಲಿ, ಮತ್ತೆ ಲೇಟ್ಸ್ ಒನ್ ಕ್ರಾಪ್ ಅಲ್ಲಿ ಅಂದ್ರೆ ತಡವಾಗಿ ಯಾರು ಬಿತ್ತನೆ ಮಾಡ್ತಾವ್ರೆ ಅಲ್ಲಿ ಅದು ಸಮಸ್ಯೆ ನಾವು ಜಾಸ್ತಿ ನೋಡ್ತಾ ಇದೀವಿ. ಸೊ ಇದು ಇಟ್ಟಂಗಿ ರೋಗನ ನಾವು ಒಂದು ಹತೋಟಿಗೆ ತರಬೇಕು ಅಂತ ಅಂದ್ರೆ, ನಮ್ಮ ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ಅಡೋಕ್ ರೆಕಮೆಂಡೇಶನ್ ಪ್ರಕಾರ, ಶಿಫಾರಸು ಮಾಡಿರುವ ಪ್ರಕಾರ ಒಂದು ರಾಸಾಯನಿಕ ಸ್ಪ್ರೇ ಶೆಡ್ಯೂಲ್ ಇದೆ. ಅಂದ್ರೆ ಅಕ್ಟೋಬರ್ ತಿಂಗಳಲ್ಲಿ ಯಾರು ಬಿತ್ತನೆಯನ್ನು ಮಾಡಿದರೆ ಅಲ್ಲಿ ಮೊದಲನೇ ಸಿಂಪಡಣೆಯಾಗಿ ಅಂದ್ರೆ 50-60 ದಿನ ಬಿತ್ತನೆಯಾದ 50-60 ದಿನ ಆದ್ಮೇಲೆ ಪ್ರೊಪಿಕೋನಜೋಲ್ ಅನ್ನೋ ಒಂದು ಶಿಲೀಂದ್ರ ನಾಶಕವನ್ನು ಅಂದ್ರೆ ನಿಮ್ಗೆ ಮಾರ್ಕೆಟ್ ಅಲ್ಲಿ ಟಿಲ್ಟ್ ಅಂತ ಹೇಳಿ ಸಿಗುತ್ತೆ, ಅದನ್ನ 1 ಮಿಲಿ ಅದ್ರ ಜೊತೆಗೆ ಅಂಟನ್ನ 1/2 ಮಿಲಿಯಷ್ಟು ಹಾಕಿ ಪ್ರತಿ ಲೀಟರ್ ನೀರಿಗೆ ಹಾಕಿ ನಾವು ಸಿಂಪಡಣೆಯನ್ನು ಮಾಡಬೇಕು. ಅದೇ ತರ ಎರಡನೇ ಸ್ಪ್ರೇಗೆ ಬೆಳೆ ಬಿತ್ತನೆ ಆಗಿದ್ದ 60-70 ದಿನದ ನಂತರ ಟೆಬುಕೋನಜೋಲ್ ಫಾಲಿಕ್ಯೂರ್ ಅಂತ ಹೇಳಿ ನಮ್ಮ ಮಾರ್ಕೆಟ್ ಅಲ್ಲಿ ಸಿಗುತ್ತೆ ನಿಮ್ಗೆ, ಅದನ್ನ 1 ಮಿಲಿಯಷ್ಟು 1/2 ಮಿಲಿ ಸ್ಟಿಕ್ಕರ್ ಜೊತೆ ಹಾಕಿ ನೀವು ಸಿಂಪಡಣೆಯನ್ನು ಮಾಡಬೇಕಾಗುತ್ತೆ. ಅಲ್ಲಿ ನಾವು ಕಂಪ್ಲೀಟ್ ಆಗಿ ಹತೋಟಿಯನ್ನು ಮಾಡಬಹುದು. ಅದೇ ತಡವಾಗಿ ಬಿತ್ತನೆ ಮಾಡಿರುವ ಪ್ರದೇಶಗಳಲ್ಲಿ ಅಂದ್ರೆ ನವೆಂಬರ್ ಡಿಸೆಂಬರ್ ಜನವರಿ ತಿಂಗಳಲ್ಲಿ ಎಷ್ಟೊಂದು ರೈತ ಬಾಂಧವರು ಹತ್ತಿ ಆದ್ಮೇಲೆ ತೊಗರಿ ಆದ್ಮೇಲೆ ನಂತರ ಇದನ್ನ ಕಡಲೆಯನ್ನು ಬಿತ್ತನೆ ಮಾಡ್ತಾರೆ, ಅಲ್ಲಿ ಲೇಟ್ ಆಗುತ್ತೆ, ಡಿಸೆಂಬರ್ ಜನವರಿ ತಿಂಗಳಲ್ಲಿ ಮಾಡ್ತಾರೆ, ಅಲ್ಲಿ ಇಟ್ಟಂಗಿ ರೋಗದ ಸಮಸ್ಯೆ ಏನಿದೆ ಜಾಸ್ತಿ ಕಂಡು ಬರುತ್ತೆ. ಇದನ್ನ ನಾವು ನಿರ್ವಹಣೆಯನ್ನು ಮಾಡ್ಬೇಕಪ್ಪ ಅಂತ ಅಂದ್ರೆ, ಮೊದಲನೇ ಸಿಂಪಡಣೆಯಾಗಿ ಮೂವತ್ತೈದರಿಂದ 40 ದಿನಗಳ ನಂತರ ಟಿಲ್ಟ್ 1 ಮಿಲಿ ಪ್ರೊಪಿಕೋನಜೋಲ್ ಅಂತ ಹೇಳ್ತೀವಿ, ಟಿಲ್ಟ್ 1 ಮಿಲಿ ಅದ್ರ ಜೊತೆಗೆ ಸ್ಟಿಕ್ಕರ್ 1/2 ಮಿಲಿ ಹಾಕಿ ಪ್ರತಿ ಲೀಟರ್ ನೀರಿಗೆ ಸಿಂಪಡಣೆಯನ್ನು ಮಾಡಬೇಕಾಗುತ್ತೆ. ಮತ್ತೆ ಎರಡನೇ ಸ್ಪ್ರೇ ಆಗಿ 50-60 ದಿನದ ನಂತರ ಟೆಬುಕೋನಜೋಲ್ ಅಥವಾ ಫಾಲಿಕ್ಯೂರ್ ಅಂತ ಹೇಳಿ ಸಿಗುತ್ತೆ ನಿಮ್ಗೆ, ಅದನ್ನ 1 ಮಿಲಿ ಅಷ್ಟು 1/2 ಮಿಲಿ ಸ್ಟಿಕ್ಕರ್ ಜೊತೆ ಹಾಕಿ ನಾವು ಮಿಶ್ರಣೆ ಮಾಡಿ ಸಿಂಪಡಣೆಯನ್ನು ಮಾಡಬೇಕಾಗುತ್ತೆ. ಅದೇ ತರ ಮೂರನೇ ಸ್ಪ್ರೇ ಆಗಿ ಸಂಯುಕ್ತ ಶಿಲೀಂಧ್ರ ನಾಶಕವಾದ ನೆಟಿವೋ, ಇದರಲ್ಲಿ ಟೆಬುಕೋನಜೋಲ್ ಮತ್ತೆ ಟ್ರೈಫ್ಲಾಕ್ಸಿಸ್ಟ್ರೋಬಿನ್ ಅಂತ ಹೇಳಿ ಒಂದು ರಾಸಾಯನಿಕ ಇರುವಂತಹ ಒಂದು ಸಂಯುಕ್ತ ಶಿಲೀಂಧ್ರ ನಾಶಕ ಇದೆ, ಇದನ್ನ ಸ್ಟಿಕ್ಕರ್ ಜೊತೆ ನಾವು ಸೇರಿಸಿ ಬಿತ್ತಿದ 60-70 ದಿನಗಳ ನಂತರ ನಾವು ಸಿಂಪಡಣೆಯನ್ನು ಮಾಡಿದ್ರೆ ಕಂಪ್ಲೀಟ್ ಆಗಿ ನಾವು ಇದನ್ನ ಹತೋಟಿ ಮಾಡಬಹುದು. ಇದು ಸಂಶೋಧನೆ ಪ್ರಕಾರ ತಿಳಿದು ಬಂದಿರುವಂತಹ ಒಂದು ಶೆಡ್ಯೂಲ್ ಇದೆ. ಮತ್ತೆ ಏನ್ ಹೇಳಕ್ ನಾನು ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ರೈತ ಬಾಂಧವರು ಸ್ಪ್ರೇ ಮಾಡ್ತಾರೆ, ಆ ಸ್ಪ್ರೇಗೆ ಯಾವ ರಾಸಾಯನಿಕ ಕೂಡ ಅವರು ಯೂಸ್ ಮಾಡ್ತಾರೆ, ಬಟ್ ತಪ್ಪು ಎಲ್ಲಿ ಮಾಡುತ್ತಾರೆ ಅಂತ ಅಂದ್ರೆ ಅವರು ಸಿಂಪರಣ ದ್ರಾವಣವನ್ನು ಕಡಿಮೆ ಯೂಸ್ ಮಾಡ್ತಾರೆ. ಅದಕ್ಕೆ ನಾನೇನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಸುಮಾರು 1 ಎಕರೆ ಪ್ರದೇಶಕ್ಕೆ 250 ಲೀಟರ್ ದ್ರಾವಣವನ್ನು ನಾವು ಸಿಂಪಡಣೆಯನ್ನು ಉಪಯೋಗಿಸಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ 1 ಎಕರೆ ಪ್ರದೇಶಕ್ಕೆ. ಈ ಒಂದು ಬರುವಂತಹ ಒಂದು 2 ಮುಖ್ಯ ರೋಗಗಳು ಸಿಡಿ ರೋಗ ಮತ್ತು ತುಕ್ಕು ರೋಗ, ಅದು ಬಿಟ್ರೆ ಬೇರೆ ರೋಗಗಳು ಬೂದಿ ರೋಗ ಅಂತ ಹೇಳಿ ನಾವು ನೋಡಬಹುದು. ಇಲ್ಲಿ ಏನಿರುತ್ತೆ, ಎಲೆಗಳ ಮೇಲೆ ನೀವು ನೋಡಿದಾಗ ಬಿಳಿ ಬಣ್ಣದ ಒಂದು ಬೆಳವಣಿಗೆಯನ್ನು ನಾವು ನೋಡಬಹುದು. ಇದು ಸುಮಾರು 5-10% ಅಷ್ಟು ಇಳುವರಿನ ಕುಂಠಿತ ಮಾಡುತ್ತೆ. ಇದರ ನಿರ್ವಹಣೆಗೋಸ್ಕರ ನಿಮಗೆ ಕಾರ್ಬನ್ ಡೈಸಿಮ್ ಅಂತ ಸಿಗುತ್ತೆ, ಅದನ್ನ 1 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಹಾಕಿ ಸಿಂಪಡಣೆ ಮಾಡಬಹುದು. ಅಥವಾ ಮ್ಯಾನ್ಕೋಸೆಬ್ ಅಂತ ಸಿಗುತ್ತೆ ನಿಮಗೆ, ಅದನ್ನ 2 ಗ್ರಾಂ ಅಷ್ಟು ಪ್ರತಿ ಲೀಟರ್ ನೀರಿಗೆ ಹಾಕಿ ನೀವು ಸಿಂಪಡಣೆ ಮಾಡಬಹುದು. ಅಥವಾ ಹೊಸ ಕೆಮಿಕಲ್ಸ್ ಅಂದ್ರೆ ಕಾಂಟಾಫ್ ಅಂತ ಹೇಳಿ ಬರುತ್ತೆ ನಿಮಗೆ, ಹೆಕ್ಸಾಕೋನಜೋಲ್ 5EC ಅಂತ ಅದರ ರಾಸಾಯನಿಕ ಹೆಸರು, ಅದನ್ನ 1 ಮಿಲಿ ಅಷ್ಟು 1 ಲೀಟರ್ ನೀರಿಗೆ ಹಾಕಿ ನೀವು ಸಿಂಪಡಣೆಯನ್ನು ಮಾಡಬಹುದು. ಅದೇ ತರ ನಾಲ್ಕನೇದು ಗೊಡ್ಡು ರೋಗ ಅಂತ ಹೇಳಿ ಬರುತ್ತೆ. ತೊಗರಿಯಲ್ಲಿ ಯಾವ ತರ ಗಿಡಗಳು ಗೊಡ್ಡಾಗ್ತವೆ ಅದೇ ತರ ಕಡಲೆಯಲ್ಲೂ ಸಹ ನಾವು ಇದನ್ನ ನೋಡ್ತಾ ಇರ್ತೀವಿ. ಏನಾಗುತ್ತೆ ಅಂದ್ರೆ ಎಲೆಯಲ್ಲಿ ಸಣ್ಣ ಸಣ್ಣ ಆಗ್ಬಿಟ್ಟು ಗಿಡ ಏನಾಗುತ್ತೆ ಗೊಡ್ಡಾಗಿ ಉಳಿಯುತ್ತೆ. ಹಂಗಾಗಿ ಕಾಯಿಗಳು ಕಟ್ಟೋದಿಲ್ಲ ಅದರಲ್ಲಿ, ಕಾಯಿಗಳು ಕಟ್ಟಿದ್ರೂ ಮತ್ತೆ ಇಳುವರಿ ಕೂಡ ಕುಂಠಿತ ಮಾಡುತ್ತದೆ. ಅದು ಕೂಡ ಶೇಕಡ 5-10% ಅಷ್ಟು ನಿಮ್ ಇಳುವರಿನ ಕುಂಠಿತ ಮಾಡುತ್ತೆ. ಇದು ಯಾಕಪ್ಪ ಬರುತ್ತೆ ಅಂದ್ರೆ, ಇದಕ್ಕೆ ಮುಖ್ಯ ಕಾರಣ ಜೇಡ, ಒಂದು ಮೈಟ್ ಅಂತ ಹೇಳ್ಬಿಟ್ಟು ಹೇಳ್ತೀವಿ, ಇದು ಒಂದು ಜೇಡದಿಂದ ಬರುವಂತಹ ರೋಗ, ಒಂದಕ್ಕೊಂದು ಹರಡ್ಕೊಂಡು ಹೋಗುತ್ತೆ. ಸೊ ಇದನ್ನ ನಿರ್ವಹಣೆಯನ್ನು ನಾವು ಮಾಡಬೇಕು ಅಂದ್ರೆ, ಮುಖ್ಯವಾಗಿ ನಾವು ಗಿಡಗಳನ್ನ ಬಂದಿರುವಂತಹ ಒಂದು ರೋಗ ಬಂದಿರುವಂತಹ ಒಂದು ಗಿಡಗಳನ್ನ ನಾವು ಕಿತ್ತು ನಾಶ ಮಾಡಬೇಕಾಗುತ್ತೆ ಮೊದಲನೇದಾಗಿ. ಆಮೇಲೆ ಎರಡನೇದಾಗಿ, ನಿಮ್ಗೆ ಮಾರ್ಕೆಟ್ ಅಲ್ಲಿ ಜೇಡ ನುಸಿ ನಾಶಕಗಳು ಸಿಗ್ತವೆ, ಅಕ್ಯಾರಿಸೈಡ್ಸ್ ಅಥವಾ ಮಿಟಿಸೈಡ್ಸ್ ಅಂತ ಹೇಳಿ ಹೇಳ್ತೀವಿ, ಅದನ್ನ ನಾವು ಉಪಯೋಗಿಸೋದ್ರಿಂದ ಅಂದ್ರೆ ಉದಾಹರಣೆಗೆ ಮೆಜಿಸ್ಟರ್ ಅಂತ ಹೇಳಿ ಸಿಗುತ್ತೆ ನಿಮ್ಗೆ, ಅದರದ ರಾಸಾಯನಿಕ ಹೆಸರು ಫೆನಾಜಾಕ್ವಿನ್ 10EC ಅಂತ ಹೇಳಿ, ಅದನ್ನ ನೀವು 2 ಮಿಲಿಯಷ್ಟು ಪ್ರತಿ ಲೀಟರ್ ನೀರಿಗೆ ಹಾಕಿ ನೀವು ಸಿಂಪಡಣೆ ಮಾಡಿದಾಗ ಈ ಒಂದು ರೋಗವನ್ನು ನಾವು ಹತೋಟಿ ಮಾಡಬಹುದು. ಡಾಕ್ಟರ್ ಸೈದ್ ಅವರೇ, ಈಗ ತಾವು ಸಾಕಷ್ಟು ರೋಗಗಳ ಬಗ್ಗೆ ಹೇಳಿದ್ರಿ, ಆಮೇಲೆ ಅವುಗಳನ್ನು ಯಾವ ರೀತಿ ನಿರ್ವಹಣೆ ಮಾಡಬಹುದು ನಮ್ಮ ರೈತರು ಅನ್ನೋದ್ರ ಬಗ್ಗೆ ಕೂಡ ಹೇಳಿದ್ರಿ. ನಮ್ಮ ಇಂಡಿ ತಾಲೂಕಿನೊಳಗೆ ತಾವು ಎಲ್ಲೆಲ್ಲಿ ಇಂತಹ ರೋಗಗಳು ಹೆಚ್ಚಿನ ಪ್ರಮಾಣದಲ್ಲಿ ಕಂಡು ಬರ್ತಾ ಇದ್ದಾವೆ, ಏನಾದರೂ ತಾವು ಕ್ಷೇತ್ರಗಳಿಗೆ ಭೇಟಿಯಾಗಿ ನಮ್ಮ ರೈತರ ಸಮಸ್ಯೆಗಳನ್ನ ಅವರಿಗೆ ಪರಿಹಾರ ನೀಡುವಂತಹ ಒಂದು ಕೆಲಸವನ್ನ ವಿಜ್ಞಾನ ಕೇಂದ್ರದ ವತಿಯಿಂದ ಮಾಡ್ತಾ ಇದ್ದಿರಬೇಕಲ್ಲ? ನಾವು ಏನ್ ಮಾಡ್ತಾ ಇದೀವಿ ಅಂದ್ರೆ, ಕ್ಷೇತ್ರ ಪರಿಶೀಲನೆ ಅಂದ್ರೆ OFT ಆನ್ಫಾರ್ಮ್ ಟೆಸ್ಟಿಂಗ್ ಅಂತ ಹೇಳಿ ಮಾಡ್ತಾ ಇದೀವಿ. ಅದರಲ್ಲಿ ಬೇರೆ ಬೇರೆ ತರಹದ ತಳಿಗಳು, ಈಗ ನಾನು ಸಿಡಿ ರೋಗಕ್ಕೆ ರೋಗ ನಿರೋಧಕತೆ ಇರುವಂತಹ ತಳಿಗಳು ಅಂತ ಹೇಳಿದೆ, JG11 ಅಂತ ಹೇಳಿ, BGD103 ಅಂತ ಹೇಳಿ, NBEG47 ಅಂತ ಹೇಳಿ, ಇದರಲ್ಲೆಲ್ಲ ಏನಿದೆ ನಮ್ಗೆ ಸಿಡಿ ರೋಗದ ಸಮಸ್ಯೆ ಏನಿದೆ ಕಡಿಮೆ ಕಂಡು ಬಂದಿದೆ. ಅಂದ್ರೆ ಇವೆಲ್ಲ ತಳಿಗಳೇನಿದೆ ರೋಗ ಸಹಿಷ್ಣುತ ತಳಿಗಳಿದಾವೆ, ಇದನ್ನ ರೈತ ಬಾಂಧವರು ಬಳಕೆಯನ್ನು ಮಾಡಬಹುದು. NBEG47 ತಳಿ ಈಗ ಹೊಸದಾಗಿ 2016 ಬಿಡುಗಡೆ ಆಗಿದೆ ಆಂಧ್ರಪ್ರದೇಶ ಇಕ್ರಿಸ್ಯಾಟ್ ಸಂಸ್ಥೆಯಿಂದ, ಅದನ್ನು ಸಹ ಮಾಡಬಹುದು. ಅದು ಮತ್ತೆ ಮೆಕ್ಯಾನಿಕಲ್ ಹಾರ್ವೆಸ್ಟಿಂಗ್ ಇದೆ ಅದು ತಳಿ, ಅದನ್ನು ಬಳಕೆಯನ್ನು ನಾವು ಮಾಡಬಹುದು. ಮತ್ತೆ ಅದು ಬಿಟ್ರೆ ನಿಮ್ಗೆ ಸಿಡಿ ರೋಗ ನೆಟಿ ರೋಗ ಎಲ್ಲಾ ಕಡೆನೂ ಇಂಡಿ ಪ್ರದೇಶದಲ್ಲಿ ಎಲ್ಲಾ ಕಡೆನೂ ಅಲ್ಲಲ್ಲಿ ಬಾಡೋದು ಅವೆಲ್ಲ ಕಂಡು ಬರ್ತಾ ಇದೆ. ಅದ್ರ ಜೊತೆಗೆ ಈಗ ಹೊಸದಾಗಿ ರೋಗ ಬರ್ತಿರೋದಂದ್ರೆ ಅದು ತುಕ್ಕು ರೋಗ, ಅಂದ್ರೆ ಇಟ್ಟಂಗಿ ರೋಗ ಅಂತ ನಾನು ಏನ್ ಹೇಳಿದೆ ಅದರದ ಸಮಸ್ಯೆ. ಅದು ಜಾಸ್ತಿ ನಮ್ಗೆ ಸಿಂದಗಿ ಭಾಗದ ಕಡೆ ನಾನು ಜಾಸ್ತಿ ನೋಡ್ತಾ ಇದ್ದೀನಿ ಅದನ್ನ. ಅಲ್ಲಿ ನವದಾಗಿ ಅಂತ ಹೇಳಿ, ಆಲ್ಮೇಲ್ ಅಂತ ಹೇಳಿ ಏನ್ ಹಳ್ಳಿಗಳಿದಾವೆ ಅಲ್ಲಿ ಇದರದ ಸಮಸ್ಯೆ ಜಾಸ್ತಿ ಕಂಡು ಬರ್ತಾ ಇದೆ ನಮ್ಗೆ. ಯಾಕೆಂದ್ರೆ ಹೋದ ವರ್ಷ ನಾವು ನೋಡಿದಾಗ ಅಂದ್ರೆ ಹಿಂದಿನ ವರ್ಷ ಲೇಟ್ ಆಗಿ ಬಿತ್ತನೆ ಮಾಡಿ ರೈತರು ಎಲ್ಲ ಅಲ್ಲಿ ಜನವರಿ ತಿಂಗಳಲ್ಲಿ ಬಿತ್ತನೆಯನ್ನು ಮಾಡ್ತಾರೆ. ಹಾಗಾಗಿ ಅಲ್ಲಿ ಸಮಸ್ಯೆ ಇದು ಜಾಸ್ತಿ ಇದೆ. ಇಳುವರಿ ಸಖತ್ ಕುಂಠಿತ ಆಗಿದೆ, 50-60% ಅವರಿಗೆ ಇಳುವರಿ ಕುಂಠಿತ ಆಗಿದೆ. ಅದ್ರ ಬಗ್ಗೆನೂ ನಾವು ರೈತರ ಜೊತೆ ನಾವು ಟ್ರೈನಿಂಗ್ಸ್ ತರಬೇತಿಗಳಿರಬಹುದು, ಅದ್ರ ಜೊತೆಗೆ ನಾವು ಅವರಿಗೆ ಮಾಹಿತಿಯನ್ನು ಹಂಚ್ತಾ ಇದೀವಿ, ಮಾಹಿತಿಯನ್ನು ಕೊಡ್ತಾ ಇದೀವಿ. ಆ ಒಂದು ರೋಗದ ಬಗ್ಗೆನೂ ನಾವು ಮಾಹಿತಿಯನ್ನು ಅವರಿಗೆ ಕೊಡ್ತಾ ಇದೀವಿ. ಇವೆರಡು ರೋಗಗಳು ನನಗೆ ಮುಖ್ಯವಾಗಿ ಕಂಡು ಬಂದಿದ್ದು ಕಡಲೆ ಬೆಳೆಯಲ್ಲಿ. ರೈತ ಬಂಧುವರೇ, ಒಂದು ಗಮನಿಸಬೇಕು, ಡಾಕ್ಟರ್ ಸೈದ್ ಅವರು ಹೇಳಿದ್ರಲ್ಲ ಏನು ಅಂತಂದ್ರೆ, ತಡವಾಗಿ ಬಿತ್ತನೆ ಆದಂತಹ ಕಡಲೆ ಒಳಗೆ ಈ ಸಮಸ್ಯೆ ಕಂಡು ಬರ್ತದೆ. ಅದಕ್ಕೆ ನಾವು ಬಹಳಷ್ಟು ಜಾಗ್ರತೆ ವಹಿಸಬೇಕು, ಆದಷ್ಟು ಜಲ್ದಿ ಬಿತ್ತನೆ ಮಾಡೋದ್ರ ಕಡೆ ನಾವು ಗಮನ ಹರಿಸಬೇಕು. ಮತ್ತೆ ತಮಗೆಲ್ಲ ಅನುಭವ ಇದ್ದೇ ಇರ್ತದೆ, ಜಲ್ದಿ ಬಿತ್ತನೆ ಮಾಡಿದ್ರೆ ಯಾವ ರೋಗಗಳು ಕಾಡುವುದಿಲ್ಲ ಅನ್ನುವಂಥದ್ದು. ಆದರೂ ಕೂಡ ಕೆಲವೊಂದು ಸಂದರ್ಭಗಳಲ್ಲಿ ಅನಿವಾರ್ಯವಾಗಿ ತಾವು ಮುಂದೆ ಹಾಕಬೇಕಾಗ್ತದೆ. ಅದು ವಾತಾವರಣದ ಅವಘಡಗಳಿರಬಹುದು, ಮಳೆ ಆಗಿರಬಹುದು, ಇಂತಹ ಸಮಸ್ಯೆಗಳಿಂದ ತಮಗೆ ಬಿತ್ತನೆ ಆಗಿರ್ಲಿಕ್ಕಿಲ್ಲ. ಆದರೆ ಮುಂದಿನ ದಿನಗಳಲ್ಲಿ ಕೂಡ ತಾವು ಈ ವಿಚಾರವನ್ನ ಗಮನಿಸ್ತೀರಿ ಅಂತ ಹೇಳಿ ನಾವು ಭಾವಿಸ್ತೀವಿ. ಡಾಕ್ಟರ್ ಸೈದ್ ಅವರೇ, ಯಾರಾದರೂ ತಮ್ಮ ಜೊತೆಗೆ ಮಾತಾಡಬೇಕು, ವಿಚಾರ ಕೇಳಬೇಕು ಅಂತಂದ್ರೆ ಅವರಿಗೆ ತಮ್ಮ ನಂಬರ್ ಹೇಳ್ತೀರಿ? ಖಂಡಿತ. ನನ್ನ ಹೆಸರು ಡಾಕ್ಟರ್ ಸೈಯದ ಸಮೀನಾಂಜುಮ್ ಅಂತ ಹೇಳಿ, ವಿಜ್ಞಾನಿ ಸಸ್ಯರೋಗ ಶಾಸ್ತ್ರ. ನನ್ನ ಮೊಬೈಲ್ ನಂಬರ್ ಬಂದು 9739321487. ಯಾವುದೇ ತರಹದ ರೋಗಗಳು ಅಥವಾ ಕೀಟಗಳ ಸಮಸ್ಯೆ ಇರಲಿ, ಯಾವುದೇ ತರಹದ ಬೆಳೆಗಳು ಅಂದ್ರೆ ನಮ್ಮ ರಾಜ್ಯದಲ್ಲಿ ಸ್ಪೆಷಲ್ ಆಗಿ ಉತ್ತರ ಕರ್ನಾಟಕ ಜಿಲ್ಲೆಗಳಲ್ಲಿ, ಅದರಲ್ಲೂ ಬಿಜಾಪುರ್, ಇಂಡಿ ಮತ್ತು ಇಂಡಿ, ಸಿದ್ದಗಿ, ಚಡ್ಚನ್ ಮತ್ತು ದೇರ್ವಿಪರ್ಗಿ ಭಾಗ ಏನಿದೆ, ಇಲ್ಲಿ ಯಾವುದೇ ತರಹದ ಬೆಳೆಗಳಲ್ಲಿ ರೋಗಗಳು ಮತ್ತು ಕೀಟಗಳು ನಿಮಗೆ ಕಂಡುಕೊಂಡಿದ್ರೆ ಅದನ್ನ ನೀವು ಕೆವಿಕೆ ಸಮೀಪಕ್ಕೆ ಬಂದು ನೀವು ನಮ್ಮ ಜೊತೆ ಡಿಸ್ಕಸ್ ಮಾಡಬಹುದು, ಕೇಳಬಹುದು ಅಂತ ಹೇಳಿ ನಾನು ಮನವಿ ಮಾಡ್ತಾ ಇದ್ದೀನಿ. ಡಾಕ್ಟರ್ ಸೈದ್ ಅವರು ಹೇಳಿದಂತಹ ನಂಬರ್ ಅನ್ನ ನಾನು ಒಂದ್ಸಲ ಹೇಳ್ತೀನಿ, ರೈತ ಬಂದರೆ ತಾವು ಬರ್ಕೊಳ್ಬಹುದು 9739321487. ಈ ನಂಬರ್ನ ಸಂಪರ್ಕ ಮಾಡಿ ತಾವು ಈಗಾಗಲೇ ಅವರು ಹೇಳದಂಗ ರೋಗಗಳಾಗಿರಬಹುದು ಅಥವಾ ಕೀಟಗಳಾಗಿರಬಹುದು ಇವುಗಳ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಾವು ಮಾಡಿಕೊಳ್ಬಹುದು. ಒಳ್ಳೇದು ಡಾಕ್ಟರ್ ಸೈಯದ ಸಮೀನಾ ಅಂಜುಮ್ ಅವರೇ, ಇಲ್ಲಿ ತನಕ ನಮ್ಮ ರೈತ ಬಾಂಧವರಿಗೆ ಕಡಲೆ ಬೆಳೆ ಒಳಗೆ ಬರುವಂತಹ ರೋಗಗಳು ಮತ್ತು ಅವುಗಳನ್ನು ನಿರ್ವಹಣೆ ಮಾಡೋದ್ರ ಕಡೆ ಯಾವ ರೀತಿಯಾದಂತಹ ಸಮಗ್ರ ಪದ್ಧತಿಗಳನ್ನು ಅಳವಡಿಸಿಕೊಳ್ಳುವುದು ಬಹಳ ಮುಖ್ಯ ಅನ್ನೋದ್ರ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ಹೇಳಿದ್ರಿ. ವಿಶೇಷವಾಗಿ ನಿರೋಧಕ ತಳಿಗಳನ್ನು ಬಳಸುವಂತಹ ವಿಚಾರದ ಕಡೆ ನಮ್ಮ ರೈತರು ಗಮನ ಹರಿಸಬೇಕು. ಎಷ್ಟೇ ತೊಂದರೆಯಾದರೂ ಅದರ ಜೊತೆಗೆ ಬೀಜೋಪಚಾರ ಮಾಡೋದ್ರ ಕಡೆ ಕೂಡ ಗಮನ ಹರಿಸಬೇಕು. ಬೀಜೋಪಚಾರ ಮತ್ತು ನಿರೋಧಕ ಶಕ್ತಿ ಇರುವಂತಹ ತಳಿಗಳನ್ನು ತಾವು ಬಳಸಿದ್ರೆ 50%-ಕ್ಕೂ ಹೆಚ್ಚಿನ ಸಮಸ್ಯೆಗಳನ್ನು ತಾವು ನಿವಾರಣೆ ಮಾಡಿಕೊಳ್ಳಬಹುದು. ಒಳ್ಳೆಯದು ಡಾಕ್ಟರ್, ಇಲ್ಲಿ ತನಕ ನಮ್ಮ ರೈತ ಬಾಂಧವರ ಜೊತೆಗೆ ತಾವು ಸಂವಾದ ಮಾಡಿದ್ದಕ್ಕೆ ತಮಗೆ ತುಂಬಾ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಸರ್. ಇದುವರೆಗೆ ಇಂಡಿ ಕೃಷಿ ವಿಜ್ಞಾನ ಕೇಂದ್ರದ ಸಸ್ಯರೋಗ ತಜ್ಞೆಯಾಗಿರುವ ಡಾಕ್ಟರ್ ಸೈಯದ ಸಮೀನಾ ಅಂಜುಮ್ ಅವರೊಂದಿಗೆ ಕಡಲೆ ಬೆಳೆಗೆ ಬರುವಂತಹ ರೋಗಗಳು ಮತ್ತು ಅವುಗಳ ನಿರ್ವಹಣೆ ಕುರಿತು ಮಾತುಕತೆಯನ್ನ ಕೇಳಿದ್ರಿ. ಇವರನ್ನ ಮಾತನಾಡಿಸಿದವರು ಡಾಕ್ಟರ್ ಸೋಮಶೇಖರ್ ಎಸ್ ರುಳಿ. ಪ್ರಿಯ ಕೇಳುಗರೆ, ವಿಜಯಪುರದ ಹಿರಿಯ ಸಿವಿಲ್ ನ್ಯಾಯಾಧೀಶರು ಮತ್ತು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಗಳು ಆಗಿರುವ ವೆಂಕಣ್ಣ ಹೊಸ್ಮನಿ ಅವರಿಂದ ಲೋಕ್ ಅದಾಲತ್ ಕುರಿತು ಮಾಹಿತಿ. ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಬೆಂಗಳೂರು, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ವಿಜಯಪುರ, ತಾಲೂಕು ಕಾನೂನು ಸೇವೆಗಳ ಸಮಿತಿಗಳು ಬಸವನ ಬಾಗೇವಾಡಿ, ಇಂಡಿ, ಸಿಂದ್ಗಿ ಮತ್ತು ಮುದ್ದೇಬಿಹಾಳ್, ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ವಿಜಯಪುರ ಜಿಲ್ಲೆಯಾದ್ಯಂತ ಎಲ್ಲಾ ನ್ಯಾಯಾಲಯಗಳಲ್ಲಿ ದಿನಾಂಕ 12/3/2022 ರಾಷ್ಟೀಯ ಲೋಕ್ ಅದಾಲತ್ನ್ನು ಹಮ್ಮಿಕೊಳ್ಳಲಾಗಿದೆ. ಲೋಕ್ ಅದಾಲತ್ ಅಂದರೆ ಯಾವುದೇ ಒಂದು ಪ್ರಕರಣದ ಉಭಯ ಪಕ್ಷಗಾರರಲ್ಲಿ ರಾಜಿ ಸಂಧಾನ ಏರ್ಪಡಿಸುವ ಮೂಲಕ ಪ್ರಕರಣವನ್ನು ಇತ್ಯರ್ಥಗೊಳಿಸುವುದಾಗಿದೆ. ಲೋಕ್ ಅದಾಲತ್ನ ವೈಶಿಷ್ಟ್ಯಗಳೆಂದರೆ ವ್ಯಾಜ್ಯವನ್ನು ಅತ್ಯಂತ ಕಡಿಮೆ ಖರ್ಚಿನಲ್ಲಿ ಶೀಘ್ರವಾಗಿ ಇತ್ಯರ್ಥಪಡಿಸಿಕೊಳ್ಳಬಹುದು. ಯಾವುದೇ ರೀತಿ ನ್ಯಾಯಾಲಯ ಶುಲ್ಕ ಕೊಡಬೇಕಾಗಿಲ್ಲ. ಪಕ್ಷಗಾರರು ನೇರವಾಗಿ ಭಾಗವಹಿಸಬಹುದು. ಸಂಧಾನಕಾರರು ನೇರವಾಗಿ ಭಾಗವಹಿಸಬಹುದು. ಸಿವಿಲ್ ಪ್ರಕರಣ ಇತ್ಯರ್ಥಗೊಂಡರೆ ಅವಾರ್ಡ್ ಮಾಡಲಾಗುವುದು. ಅದು ಸಾಮಾನ್ಯ ಡಿಗ್ರಿ ಅಷ್ಟೇ ಮಹತ್ವ ಪಡೆದುಕೊಂಡಿರುತ್ತದೆ. ಪ್ರಕರಣ ರಾಜಿಯಾದಲ್ಲಿ 100%-ರಷ್ಟು ನ್ಯಾಯಾಲಯ ಶುಲ್ಕವನ್ನು ಹಿಂದಿರುಗಿಸಲಾಗುವುದು. ಲೋಕ್ ಅದಾಲತ್ ಅವಾರ್ಡ್ ವಿರುದ್ದ ಮೇಲ್ಮನವಿಗೆ ಅವಕಾಶವಿರುವುದಿಲ್ಲ. ರಾಷ್ಟೀಯ ಲೋಕ್ ಅದಾಲತ್ನಲ್ಲಿ ತೆಗೆದುಕೊಳ್ಳುವ ಪ್ರಕರಣಗಳನ್ನು ಎರಡು ವಿಧವಾಗಿ ವಿಂಗಡಿಸಲಾಗಿದೆ. ಒಂದು ವ್ಯಾಜ್ಯಪೂರ್ವ ಪ್ರಕರಣಗಳು, ಮತ್ತೊಂದು ನ್ಯಾಯಾಲಯಗಳಲ್ಲಿ ವಿಚಾರಣೆಗಾಗಿ ಬಾಕಿ ಇರುವ ಪ್ರಕರಣಗಳು. ವ್ಯಾಜ್ಯಪೂರ್ವ ಪ್ರಕರಣಗಳೆಂದರೆ ಚೆಕ್ ಬೌನ್ಸ್ ಪ್ರಕರಣಗಳು, ಬ್ಯಾಂಕ್ ಸಾಲ ವಸೂಲಾತಿ ಪ್ರಕರಣಗಳು, ಕಾರ್ಮಿಕ ವಿವಾದಗಳು, ವಿದ್ಯುತ್ ಹಾಗೂ ನೀರಿನ ಶುಲ್ಕಗಳ ಪ್ರಕರಣಗಳು, ರಾಜಿ ಮಾಡಿಕೊಳ್ಳಲು ಬರಲಾರದ ಪ್ರಕರಣಗಳನ್ನು ಹೊರತುಪಡಿಸಿ. ಕ್ರಿಮಿನಲ್ ರಾಜಿಯಾಗಬಹುದಾದ ಪ್ರಕರಣಗಳು, ಎಲ್ಲ ತರಹದ ಸಿವಿಲ್ ದಾವೆಗಳು. ಎರಡನೆಯದಾಗಿ, ಈಗಾಗಲೇ ನ್ಯಾಯಾಲಯಗಳಲ್ಲಿ ವಿಚಾರಣೆಗೆ ಬಾಕಿ ಇರುವ ಪ್ರಕರಣಗಳೆಂದರೆ ಚೆಕ್ ಬೌನ್ಸ್ ಪ್ರಕರಣಗಳು, ಬ್ಯಾಂಕ್ ಸಾಲ ವಸೂಲಾತಿ ಪ್ರಕರಣಗಳು, ಕಾರ್ಮಿಕ ವಿವಾದಗಳು, ವಿದ್ಯುತ್ ಹಾಗೂ ನೀರಿನ ಶುಲ್ಕಗಳ ಪ್ರಕರಣಗಳು. ರಾಜಿ ಮಾಡಿಕೊಳ್ಳಲು ಬರಲಾರದ ಪ್ರಕರಣಗಳನ್ನು ಹೊರತುಪಡಿಸಿ ಕ್ರಿಮಿನಲ್ ರಾಜಿಯಾಗಬಹುದಾದ ಪ್ರಕರಣಗಳು, ಮೋಟಾರು ವಾಹನ ಅಪಘಾತ ಪರಿಹಾರ ಕೋರಿರುವ ಪ್ರಕರಣಗಳು, ವೈವಾಹಿಕ ವಿವಾದಗಳು, ವಿಚ್ಛೇದನ ಹೊರತುಪಡಿಸಿ ಎಲ್ಲಾ ಸಿವಿಲ್ ದಾವೆಗಳು. ಆದ್ದರಿಂದ ರಾಷ್ಟೀಯ ಲೋಕ್ ಅದಾಲತ್ನಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಕ್ಷಿದಾರರು, ವಕೀಲರು, ಬ್ಯಾಂಕ್ ಅಧಿಕಾರಿಗಳು ಮತ್ತು ನೌಕರರು ಭಾಗವಹಿಸಿ ಹೆಚ್ಚಿನ ಪ್ರಕರಣಗಳನ್ನು ರಾಜಿ ಸಂಧಾನದ ಮೂಲಕ ಇತ್ಯರ್ಥಪಡಿಸಿಕೊಂಡು ರಾಷ್ಟೀಯ ಲೋಕ್ ಅದಾಲತ್ನ ಲಾಭ ಪಡೆದುಕೊಳ್ಳುವಂತೆ ಹಾಗೂ ಇಂದು ರಾಜಿ ಸಂಧಾನದ ಮೂಲಕ ಇತ್ಯರ್ಥವಾದ ವ್ಯಾಜ್ಯ ನಾಳೆಯ ಸುಂದರ ಹಾಗೂ ಸಾಮರಸ್ಯದ ಜೀವನಕ್ಕೆ ನಾಂದಿಯಾಗಲಿದೆ ಎಂದು ತಿಳಿಸುತ್ತಾ ಈ ಸುವರ್ಣಾವಕಾಶವನ್ನು ಬಳಸಿಕೊಳ್ಳುವಂತೆ ಎಲ್ಲಾ ಸಾರ್ವಜನಿಕರಿಗೆ ಕೋರುತ್ತೇನೆ. ಆತ್ಮೀಯ ಕೇಳುಗರೆ, ವಿಶ್ವ ಕಿಡ್ನಿ ದಿನದ ಸಂದರ್ಭದಲ್ಲಿ ವಿಜಯಪುರ ಆಕಾಶವಾಣಿ ಕೇಂದ್ರವು ಕಿಡ್ನಿ ಆರೋಗ್ಯದ ಕುರಿತಾದ ನೇರ ಫೋನ್ ಇನ್ ಕಾರ್ಯಕ್ರಮವನ್ನು ಗುರುವಾರ ದಿನಾಂಕ ಮಾರ್ಚ್ 10ರಂದು ಸಂಜೆ 5 ಗಂಟೆಯಿಂದ 5:30 ಗಂಟೆವರೆಗೆ ಆಯೋಜಿಸಿದೆ. ವಿಜಯಪುರದ ಯಶೋಧ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ತಜ್ಞರು ಭಾಗವಹಿಸಿ ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ. ನಮಗೆ ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆಗಳನ್ನು ನೋಟ್ ಮಾಡಿಕೊಳ್ಳಿ. 2703400 ಮತ್ತು 2703550 ಎಸ್ಟಿಡಿ ಕೋಡ್ ಸಂಖ್ಯೆ 08352. ನೆನಪಿಡಿ, ನೇರ ಫೋನ್ ಇನ್ ಕಾರ್ಯಕ್ರಮ ಗುರುವಾರ ಮಾರ್ಚ್ 10ರಂದು ಅಂದರೆ ನಾಳೆ ಸಂಜೆ 5 ಗಂಟೆಯಿಂದ. ನಾವು ತಮ್ಮ ಭಾಗವಹಿಸುವಿಕೆಯ ನಿರೀಕ್ಷೆಯಲ್ಲಿ ಇರುತ್ತೇವೆ. ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಭೀಮಪ್ಪ ಪುಂಜಪ್ಪ ಮತ್ತು ಸಂಗಡಿಗರಿಂದ ಹಂತಿ ಹಾಡುಗಳು. ಹೊಸವೋಣ್ಯಾಗಾದ ಬರುವ ಬಸವನ ಕಂಡ ಹಸುವ ನೀರಡಕ್ಕೆ ಹಾರ್ಯಾವು. ಹೊಸವೋಣ್ಯಾಗಾದ ಬರುವ ಬಸವನ ಕಂಡ ಹಸುವ ನೀರಡಕ್ಕೆ ಹಾರ್ಯಾವು. ಕರ್ರನು ಎರಡೆತ್ತ ಕರಕಿಯ ಹೊರ ಮಾಡಿ ಕಾಡಿಗೆ ಗಣ್ಯ ಸ್ವಸಿ ಬಂದು. ಹರನು ಎರಡೆತ್ತ ಕರಿಕಿಯ ಒಲ ಮಾಡಿ ಕಾಡಿಗೆ ಗಣ್ಣಿನ ಸ್ವಸಿ ಬಂದು. ಕಾಡಿಗೆ ಗಣ್ಣಿನ ಸ್ವಸಿ ಬಂದ ರಾಮನಿಗೆ ಕೇಳ ತಪ್ಪದು ಬಸವಯ್ಯೋ. ಕಾಡಿಗೆ ಗಣ್ಣಿನ ಸ್ವಸಿ ಬಂದ ರಾಮನಿಗೆ ಕೇಳ ತಪ್ಪದು ಬಸವಯ್ಯೋ. ಎಲ್ಲನು ಎರಡೆತ್ತ ಹಳ್ಳದ ಹೊಲ ಮಾಡಿ ನಳ್ಳ ಗಣ್ಣಿನ ಸ್ವಸೆ ಬಂದು. ಎಲ್ಲನು ಎರಡೆತ್ತ ಹಳ್ಳದ ಹೊಲ ಮಾಡಿ ನಳ ಗಣ್ಣಿನ ಸ್ವಸಿ ಬಂದು. ನಳ್ಳ ಗಣ್ಣಿನ ಸ್ವಸಿ ಬಂದ ರಾಮನಿಗೆ ಹೊನ್ನ ತಪ್ಪದು ಬಸವಯ್ಯೋ. ನಳ್ಳ ಗಣ್ಣಿನ ಸ್ವಸಿ ಬಂದ ರಾಮನಿಗೆ ವನ್ನ ತಪ್ಪದು ಬಸವಯ್ಯೋ. ಬಸವಣ್ಣನ ದಯದಿಂದ ಬಸವಾಲ ಮಾಡಿನಿ ಅದಕ್ಕೇನ ಬೆತ್ತಿ ಬೆಳೆಯಲೋ. ಬಸವಣ್ಣನ ದಯದಿಂದ ಬಸವಾಲ ಮಾಡಿನಿ ಅದಕ್ಕೇನ ಬಿತ್ತಿ ಬೆಳೆಯಲೋ. ಅದಕ್ಕೇನ ಬೆತ್ತಿ ಬೆಳೆಯಲೆ ಓತ್ತೂರ ಶರಣರತ್ಯನು ಅಂತ ಸೊಲಗಾಯೋ. ಅದಕ್ಕೇನ ಬಿತ್ತಿ ಬೆಳೆಯಲೋ ಓತ್ತೂರ ಶರಣರತ್ಯನು ಅಂತ ಸೊಲಗಾಯೋ. ಬಸವಣ್ಣನೈತವರು ಭಕ್ತಿ ವಾನರ ಎಲ್ಲ ನೀಲಮ್ಮನ ಅಂತ ನಿಜವಿಲ್ಲೋ. ಬಸವಣ್ಣನಂತವರು ಭಕ್ತಿ ವಾನರ ಎಲ್ಲ ನೀಲಮ್ಮನಂತ ನಿಜವಿಲ್ಲೋ. ನೀಲಮ್ಮನಂತ ನಿಜವಿಲ್ಲ ಹೆಮರಡ್ಡಿ ಮಲ್ಲಮ್ಮನಂತ ಸ್ವಸಿಲ್ಲೋ. ನೀಲಮ್ಮನಂತ ನಿಜವಿಲ್ಲೋ ಹೆಮರಡ್ಡಿ ಮಲ್ಲಮ್ಮನಂತ ಸ್ವಸಿಲ್ಲೋ. ಬಸವಣ್ಣನೇನು ಹೊಸ ಮಗಳ ನೀಲವ್ವ ಬಸರಾದ ಹ್ಯಾಂಗ ನಡೆದಾಳು. ಬಸವಣ್ಣನೇನೂತಿ ಹೊಸ ಮಗಳ ನೀಲವ್ವ ಬಸರಾದ ಹ್ಯಾಂಗ ನಡೆದಾಳು. ಬಸರಾದ ಹ್ಯಾಂಗ ನಡೆದಾಳ ಗೋಧಿಯ ಸಸಿ ಒಳಗ ನವಿಲ ಸುಳದಾಂಗು. ಬಸರಾದ ಹ್ಯಾಂಗ ಸರದರನ ಹಣ್ಯತ್ತ ಸಾರಂಗೋ ಬಳಿಯತ್ತ ಕಾಳಿಂಗ ಬಿಳಿಯತ್ತ ಮಾಣಿಂಗ ಸರದರನ ಹಣ್ಯತ್ತ ಸಾರಂಗೋ ಸರದರನ ಹಣ್ಯತ್ತ ಸಾರಂಗ ಬರುವಾಗ ಸರ್ವರು ಕೈಯ ಮುಗದಾರು ಸರದರನ ಹಣ್ಯತ್ತ ಸಾರಂಗ ಬರುವಾಗ ಸರ್ವರು ಕೈಯ ತಂದೇನೆ ಸಲಸಯ್ಯ ಮಾತೇನ ಜಾಲ ಬಿದ್ದಾವ ಜಲಸಯ್ಯೋ ಹಾಲ ತಂದೇನೆ ಸಲಸಯ್ಯ ಮಾತೇನ ಜಾಲ ಬಿದ್ದಾವ ಜಲಸಯ್ಯೋ ಬಾಗೇವಾಡಿಯ ಬಸವ ಬಾಳ ದೊಡ್ಡವಣೆಂದು ಬೆಳ್ಳಿಯ ಮಗಡ ಮಡಸೀನೋ ಬಾಗೇವಾಡಿಯ ಬಸವ ಬಾಳ